ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ದಕ್ಷಿಣೇಶ್ವರದ ಆ ದಿವ್ಯ ಕೊಠಡಿಯಲ್ಲಿ ಶ್ರೀರಾಮಕೃಷ್ಣರು ಭಕ್ತರೊಡನೆ ಮಾತನಾಡ್ತಾ ಇದ್ದಾರೆ. ರಾಮಚಂದ್ರ ದತ್ತ ಹೇಳ್ತಾ ಇದ್ದಾನೆ, ಬ್ರಾಹ್ಮ ಸಮಾಜದವರು ನಿಮ್ಮ ವಿಷಯವಾಗಿ ತಮ್ಮ ಮಾಸಪತ್ರಿಕೆಯಲ್ಲಿ ಅಂದರೆ ಸುಲಭ ಸಮಾಚಾರ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ ಅಂತ. ನಿಮ್ಮ ವಿಚಾರವಾಗಿ ಪ್ರಕಟಿಸಿದ್ದಾರೆ ಅಂತ ಹೇಳಿದ್ರೆ ದಕ್ಷಿಣೇಶ್ವರದ ಈ ಕೋಣೆಯಲ್ಲಿ ನಿಮ್ಮ ಉಪನ್ಯಾಸ ಇದೆ ಅಂತ ಅಲ್ಲಿ ಹಾಗರ್ಥ ಅಲ್ಲ. ಶ್ರೀರಾಮಕೃಷ್ಣ ದಿವ್ಯವಾದಂತಹ ಸಾಧನೆ, ದಿವ್ಯವಾದಂತಹ ದರ್ಶನ, ದಿವ್ಯವಾದಂತಹ ಸಿದ್ಧಿ, ಇದಕ್ಕೆ ಸಂಬಂಧಪಟ್ಟಂತೆ ಲೇಖನಗಳು ಬರೆದು ಆ ಸುಲಭ ಸಮಾಚಾರ ಅಂತ ಹೇಳ್ತಕ್ಕಂತಹ ಆ ಬ್ರಾಹ್ಮ ಸಮಾಜದ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ ಅಂತ ಹೇಳ್ತಕ್ಕಂತಹ ಮಾತನ್ನ ರಾಮಚಂದ್ರ ದತ್ತ ಹೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನನ್ನ ವಿಷಯವಾಗಿ ಪ್ರಕಟಿಸಿದ್ದಾರಿಯೇ, ಏನಿದಲ್ಲ, ಯಾಕೀಗ ಹಾಗೆಲ್ಲ ಮಾಡಬೇಕು? ನಾನು ಉಂಡು ತಿಂದು ಆನಂದದಿಂದಿದ್ದೇನೆ, ನನಗೆ ಬೇರೇನು ಗೊತ್ತಿಲ್ಲ ಅಂದ್ಬಿಟ್ರು. ಅವರೇನೋ ಅಂದ್ಬಿಟ್ರು, ನಾವು ಸ್ವಲ್ಪ ಯೋಚನೆ ಮಾಡುವಾಗಾಯ್ತು. ಏನು ಅಂತಂದ್ರೆ, ಇಲ್ಲಿ ಶ್ರೀರಾಮಕೃಷ್ಣ ಏನು ಅಭಿಪ್ರಾಯ ಪಡ್ತಾ ಇದ್ದಾರೆ, ಏನಿದೆಲ್ಲ, ಯಾಕೀಗ ಹಾಗೆಲ್ಲ ಮಾಡಬೇಕು ಅಂತ ಅಂದ್ರೆ, ತಾನು ಕುರಿತಾಗಿ ಪತ್ರಿಕೆಗಳಲ್ಲಿ ಯಾಕೆ ಪ್ರಕಟಿಸಬೇಕು ಅಂತ, ಪತ್ರಿಕೆಯ ವಸ್ತುವಾಗಿ ತಾನು ಯಾಕಿರಬೇಕು ಅಂತ. ಸ್ವಾಮಿ ವಿವೇಕಾನಂದರು ಅದೇ ಮಾತು ಹೇಳಿದ್ರು, ನೋ ನ್ಯೂಸ್ ಪೇಪರ್ ಹಂಬಗ್ ಅಂತ. ಎಲ್ಲ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ, ಸಹಜವಾದ ರೀತಿಯಲ್ಲಿ ಬದುಕಬೇಕೇ ವಿನಃ ಈ ಸಾರ್ವಜನಿಕ ಪ್ರಕಟಣೆ ಅಂತ ಹೇಳ್ತಕ್ಕಂತಹದ್ದು ಒಂದು ಬಗೆಯ ಬೋಟಾಟಿಕೆ, ಒಂದು ಬಗೆಯ ತೋರಾಣಿಕೆ, ಶೋ ಶೋ ಅಂತ ಅಭಿಪ್ರಾಯ ಚೆನ್ನಾಗಿದೆ, ತಪ್ಪಲ್ಲ, ಅಥವಾ ಅದೇ ಸರಿ ಇರಬಹುದು ಆದರ್ಶದ ದೃಷ್ಟಿಯಿಂದ. ಆದರೆ ಈ ಬ್ರಾಹ್ಮ ಸಮಾಜದವರೇ ಆಗಲಿ, ಬಾಕಿ ಉಳಿದ ಪತ್ರಿಕೆಯವರೇ ಆಗಲಿ, ಶ್ರೀರಾಮಕೃಷ್ಣ ಹೆಸರನ್ನ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡದೆ ಹೋಗಿದ್ರೆ, ಪುಸ್ತಕಗಳು ಈ ರೀತಿಯಲ್ಲಿ ಬರೆದು ಬರೆದು ಹಚ್ಚಾಕದೆ ಹೋಗಿದ್ರೆ, ತಾವೆಲ್ಲ ಈ ತರಹ ಅವರ ಹೆಸರಲ್ಲಿ ಬರೋದು ಸಾಧ್ಯ ಇತ್ತೇನೋ? ಎಂಥ ದೊಡ್ಡ ಅವತಾರ ಪುರುಷ ಆಗಿದ್ರೂ ಕೂಡ ಅವ್ರ ಪಾಡಿಗೆ ಹುಟ್ಟಿ, ಅವ್ರ ಪಾಡಿಗೆ ಬೆಳೆದು, ಅವ್ರ ಪಾಡಿಗೆ ಹೊರಟೋಗ್ತಿರ್ಬೇಕು. ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು. ಈಗ ಉದಾಹರಣೆಗೆ ಆ ಬಂಗಾಳದಲ್ಲಿ ಚೈತನ್ಯ ಮಹಾಪ್ರಭು ಅಂತ ಹೇಳ್ತಕ್ಕಂಥವನು ಏನು, ರಾಧೆ ಕೃಷ್ಣ, ಕೃಷ್ಣ ರಾಧೆ ಇಬ್ರು ಸೇರಿ ಒಬ್ಬನೇ ವ್ಯಕ್ತಿಯಲ್ಲಿ ಆವಿರ್ಭಾವವಾದಂತಹ ಒಂದು ದಿವ್ಯ ಅವತಾರ. ಅದು ಸಾಮಾನ್ಯವಾಗಿ ಪುರುಷ ಶರೀರದಲ್ಲಿ ಪುರುಷಾಂಶ, ಸ್ತ್ರೀ ಶರೀರದಲ್ಲಿ ಸ್ತ್ರೀ ಅಂಶ, ಈ ರೀತಿಯಲ್ಲಿ ಪ್ರಕಟವಾದರೆ ಆ ಶರೀರದಲ್ಲಿ ಪುರುಷ ಸ್ತ್ರೀ, ಪರಮ ಪುರುಷ ಪರಮ ಪ್ರಕೃತಿ ಎರಡು ಸೇರಿ ಅವತಾರ ತಾಳಿದಂತಹ ಒಂದು ದಿವ್ಯ ಸ್ಥಿತಿ ಅದು. ಆದರೆ ದಕ್ಷಿಣ ಭಾರತದಲ್ಲಿ ಆ ಚೈತನ್ಯದ ಹೆಸರೆಲ್ಲಿದೆ ಹೇಳಿ? ಅದೇ ಚೈತನ್ಯರು ಉಡುಪಿವರೆಗೂ ಬಂದಿದ್ರಂತೆ. ಆ ಉಡುಪಿಯವರು ಆ ಚೈತನ್ಯದ ಹೆಸರನ್ನ ಹೇಳದೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಹೇಳ ಹೆಸರಿಲ್ಲದಂತೆ ಆಗಿದ್ದಾರೆ ದಕ್ಷಿಣ ಭಾರತದಲ್ಲಿ, ಹಾಗೆ ಉತ್ತರ ಭಾರತದಲ್ಲಿ, ಹಾಗೆ ಪಶ್ಚಿಮ ಭಾರತದಲ್ಲಿ. ಆ ಬೃಂದಾವನ, ಗೋಕುಲ, ಅಲ್ಲಿ ದ್ವಾರಕೆ, ಈ ಕಡೆ ಮಥುರಾ, ಅಲ್ಲೂ ಕೂಡ ಶ್ರೀಕೃಷ್ಣ ಚೈತನ್ಯರ ಹೆಸರನ್ನ ನಾವು ಕೇಳೋದಿಲ್ಲ. ಇದೆಲ್ಲ ಏನ್ ತೋರಿಸುತ್ತೆ, ಸಾಕಷ್ಟು ಪ್ರಚಾರ ಕೊಡದೇ ಇತ್ತು ಅಂತಂದ್ರೆ ಎಲ್ಲ ಮಹಾತ್ಮೆಗಳು ಕೂಡ ಮುಳುಗಿ ಕುಳಿತಿರುತ್ತವೆ. ಆದರೆ ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಭಗವಂತನ ಕುರಿತಾಗಿ ಪ್ರಕಟ ಮಾಡಬೇಕಾದ, ಪ್ರಚಾರ ಮಾಡಬೇಕಾದ ಅವಶ್ಯಕತೆ ಏನಿದೆ, ಅವನು ತನ್ನ ಪ್ರಚಾರವನ್ನು ತಾನೇ ಮಾಡಿಕೊಳ್ತಾನೆ. ಉದಾಹರಣೆಗೆ ಅಂತಹ ಸೂರ್ಯಗೋಳ ದಿನಾ ಬೆಳಿಗ್ಗೆ ಉದಿಸುವಂತೆ, ಸಂಜೆ ಅಸ್ತಮಾನಗೊಳ್ಳುವಂತೆ, ತಾಯಿಯ ಹೃದಯದಲ್ಲಿ ಪ್ರೀತಿಯನ್ನು ಇಟ್ಟು ಆ ಮಕ್ಕಳನ್ನು ಕಾಪಾಡುವಂತೆ ಮಾಡಿದಂತಹ ಭಗವಂತನಿಗೆ ತನ್ನನ್ನು ಯಾವ ರೀತಿಯಲ್ಲಿ ಪ್ರಕಟಪಡಿಸಿಕೊಳ್ಬೇಕು ಅಂತ ಗೊತ್ತಿಲ್ವೇ ಅಂತ ಒಂದು ದೊಡ್ಡ ಮಾತು ಹೇಳಿದ್ರು. ಆ ಭಗವಂತ ಅಂತ ಹೇಳ್ತಕ್ಕಂಥವನು ಬರಬಹುದು, ಆದರೆ ರಾಮಕೃಷ್ಣ ಹೆಸರು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಭಗವಂತ ಎಲ್ಲ ಕಡೆಯಲ್ಲೂ ಇದ್ದಾನೆ, ಒಬ್ಬರಲ್ಲ ಒಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತನ ಒಂದು ಮಹಿಮೆಯನ್ನು ಕೊಂಡಾಡ್ತಾನೆ ಇದ್ದಾರೆ. ಕೊನೆಗೆ ಇನ್ನು ರಾಮಕೃಷ್ಣ ಗಣೇಶ ಕಾರ್ತಿಕೇಯ ಅನ್ನುವ ಹೆಸರು ಕೇಳದೇ ಇದ್ರೆ ಇನ್ಯಾವುದೋ ಒಂದು ಹೆಸರನ್ನು ಕೊಟ್ಟು ಅದನ್ನ ಭಗವಂತ ಅಂತ ಕರೆದು ಪೂಜೆ ಮಾಡ್ತಾನೆ ಇರ್ತಾರೆ ಜನ. ರಾಮಕೃಷ್ಣ ಅವತಾರ ತಾಳ್ಬೇಕಾದ್ರೆ ಮೊದಲೇನೇನೆ ಭಗವಂತನ ಕುರಿತಾಗಿ ಪೂಜೆ ಪುನಸ್ಕಾರ ನಡೀತಾ ಇರಲಿಲ್ವೇ, ಭಜನೆ ನಡೀತಾ ಇರಲಿಲ್ವೇ? ನಿಜ, ಭಗವಂತನ ಪ್ರಚಾರ ತನ್ನಷ್ಟಕ್ಕೆ ತಾನೇ ನಡೀತಾ ಇದೆ ನಿಜ. ಆದರೆ ಇಲ್ಲಿ ರಾಮಕೃಷ್ಣರ ಆ ದಿವ್ಯವಾದಂತಹ ಅವತಾರ, ದಿವ್ಯವಾದಂತಹ ತತ್ವ, ದಿವ್ಯವಾದ ಸಾಕ್ಷಾತ್ಕಾರ, ಇಂಥವುಗಳೆಲ್ಲ ಜನಸಾಮಾನ್ಯರಿಗೆ ತಲುಪಬೇಕಾದರೆ ಪ್ರಕಟಣೆಯ ಮೂಲಕವೇ ಆಗಬೇಕು. ನಮ್ಮ ಪತ್ರಿಕೆಯಲ್ಲಿ ಇವತ್ತು ಉಪನ್ಯಾಸ ಇದೆ ಅಂತ ಪ್ರಕಟ ಮಾಡದೆ ಹೋದ್ರೆ ಮೂಲೆ ಮೂಲೆಗಳಲ್ಲಿ ಇರತಕ್ಕಂತಹ ಶ್ರದ್ಧಾವಂತ ವ್ಯಕ್ತಿಗಳು ಇಲ್ಲಿಗೆ ಬರೋದಾದ್ರೂ ಹೇಗೆ? ಹಾಗಾದ್ರೆ ಶ್ರೀರಾಮಕೃಷ್ಣ ಈ ಮಾತನ್ನು ಹೇಳಿದ್ರಲ್ಲ, ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಶ್ರೀರಾಮಕೃಷ್ಣ ಹೀಗೆ ಹೇಳಿದ್ದಾರೆ, ನಿಮ್ಮ ವಿಷಯನೆಲ್ಲ ನೀವು ಪತ್ರಿಕೆಯಲ್ಲಿ ಪ್ರಕಟಪಡಿಸಿಕೊಳ್ತಾ ಇದ್ದೀರಿ ಅಂತ ನಮ್ಮನ್ನ ಛೇಡಿಸೋದಕ್ಕೆ ಬರ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಎಚ್ಚರಿಕೆಯಿಂದ ಇವತ್ತು ಇದರ ಬಗ್ಗೆ ಮಾತಾಡಬೇಕಾಗಿದೆ. ಪತ್ರಿಕೆಯಲ್ಲಿ ಕೊಡೋದು ಯಾತಕ್ಕೆ ಅಂತಂದ್ರೆ ಮುಮುಕ್ಷುಗಳಾದಂತಹ ಸಾಮಾನ್ಯ ಜನರಿಗೆ ತಿಳಿಯಲಿ ಅಂತ, ಹೆಚ್ಚು ಹೆಚ್ಚು ಜನ ಅದರ ಪ್ರಭಾವಕ್ಕೆ ಬರಲಿ ಅಂತ. ಶ್ರೀರಾಮಕೃಷ್ಣ ಬೇಕಿಲ್ಲ ನಿಜ, ಈ ಪ್ರಕಟಣೆ ಈ ಪ್ರಚಾರ ಅಂತ ಇರತಕ್ಕಂತಹದ್ದು ಶ್ರೀರಾಮಕೃಷ್ಣ ಬೇಕಿಲ್ಲ. ಯಾಕೆಂದ್ರೆ ಅವರು ಉಂಡು ತಿಂದು ಆನಂದವಾಗಿದ್ದಾರೆ. ನಿಜ, ಒಂದು ತಿಂದು ಆನಂದವಾಗಿರೋದ್ರಲ್ಲಿ ಏನ್ ಕಷ್ಟ ಇದೆ? ಇವರು ಇವತ್ತು ಯಾರು ಒಂದು ತಿಂದು ಆನಂದದಿಂದ ಇಲ್ಲ, ಒಂದು ತಿಂದು ಹೆಚ್ಚಾಗಿ ಕುಂಡ್ರು ಬೇರೆ ಆಗಿದ್ದಾರೆ. ಒಂದು ತಿಂದು ಆನಂದವಾಗಿದ್ದಾರೆ ಅಂತ ಹೇಳಿದ್ರೆ ತಾವು ಭಗವದ್ ಆನಂದದಲ್ಲಿ ಮತ್ತರಾಗಿದ್ದೇವೆ ಅಂತ. ಅದು ನೀವು ಇರಿ, ಯಾರಲ್ಲ ಅಂದ್ರು, ನೀವು ಭಗವದ್ ಆನಂದದಲ್ಲಿ ಮತ್ತರಾಗಿರಿ. ಆದರೆ ನೀವು ಭಗವದ್ ಆನಂದದಲ್ಲಿ ಮತ್ತರಾಗಿರೋದ್ರೆ ಹೇಗೆ ಅಂತ ಅನ್ನೋದರ ಪ್ರತ್ಯಕ್ಷವಾಗಿ ನೋಡೋದಕ್ಕೊಂದು ಅವಕಾಶವಾಗಲಿ ಅಂತ ನಾವು ಇಲ್ಲಿ ಪತ್ರಿಕೆಯಲ್ಲಿ ಬರಿತಾ ಇದ್ದೀವಿ ಅಂತ ನಾವು ಅಂದ್ಕೊಳ್ಬೇಕಾದ್ರೆ ಬ್ರಾಹ್ಮ ಸಮಾಜದ ಪಕ್ಷವನ್ನು ವಹಿಸಿ ನಾನು ಮಾತನಾಡ್ತಿದ್ದೇನೆ ಇವತ್ತು. ಇಲ್ಲದೆ ಹೋದ್ರೆ ಆ ಕಾಂಗ್ರೆಸ್ಸಿಗರು, ಈ ಕಮ್ಯುನಿಸ್ಟ್ರು, ಇನ್ಯಾರ್ಯಾರಿದ್ದಾರೋ ಅವರೆಲ್ಲ ಪತ್ರಿಕೆಗಳಿವೆ. ಎಂಥಂತೋ ಪತ್ರಿಕೆಗಳೆಲ್ಲ ಬರ್ತಾ ಇವೆ, ಎಲ್ಲ ಸುಳ್ಳು ಪಳ್ಳು ಅದರೊಳಗೆ ಇರತಕ್ಕಂಥದ್ದು. ಇವತ್ತು ಒಬ್ಬ ಮನುಷ್ಯ ಏನೋ ಮಾತನ್ನು ಹೇಳಿದ್ರೆ ಅದನ್ನು ಬರೆದುಬಿಟ್ಟ ಆ ಪತ್ರಿಕೆಯವನು, ಈ ಮಂತ್ರಿಗಳು ಇಂತಹ ಮಾತನ್ನ ಹೇಳಿದ್ದಾರೆ, ದೊಡ್ಡ ಮಾತು ಅಂತಾನು. ಹಾಗೆ ಕೊನೆಗೆ ಮರು ಪತ್ರಿಕೆಯಲ್ಲಿ ಬರ್ತದೆ, ನಾನು ಹಾಗೆ ಹೇಳಿಲ್ಲ ಅಂತ ಆ ಮಂತ್ರಿಗಳು ಹೇಳಿರ್ತಾರೆ. ಅದು ಮತ್ತೆ ಬರೆದಿರ್ತಾನೆ, ಆ ಮಂತ್ರಿಗಳು ಹಾಗೆ ಹೇಳಿರಲ್ವಂತೆ ಅಂತ. ಇದು ನೀವು ಓದೋದು. ಎಷ್ಟೋ ಜನ ಧೀಮಂತ ಬೃಹಸ್ಪತಿಗಳು ಇದ್ದಾರೆ, ಮೊದಲ ಪುಟದಿಂದ ಕೊನೆಯ ಪುಟದ ಕೊನೆಯ ಅಕ್ಷರವನ್ನು ಕೂಡ ಓದಿ ಹಾ ಇವತ್ತು ಸಾರ್ಥಕವಾಯಿತು ಅಂತ ಉತ್ತರಾಡುವವರಿದ್ದಾರೆ. ಇಂಥವುಗಳನ್ನೆಲ್ಲ ಓದಿಕೊಂಡು ಕೊನೆಗೆ ಆ ವ್ಯಕ್ತಿ ಏನಾಗ್ತಾನೆ? ಆದರೆ ಶ್ರೀರಾಮಕೃಷ್ಣರಂತಹ, ಶ್ರೀ ವಿವೇಕಾನಂದರಂತಹ ಅವತಾರ ಪುರುಷರ, ಪ್ರವಾದಿಗಳ, ಸಾಧುಸಂತರ, ಸಜ್ಜನರ, ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡವರ ಜೀವನಾಂಶಗಳೇ ಆಗಲಿ, ವಾಕ್ಯಗಳೇ ಆಗಲಿ, ಅವುಗಳು ಪತ್ರಿಕೆಗಳಲ್ಲಿ ಬಂತು ಅಂದರೆ ಮತ್ತೆ ಮತ್ತೆ ಅದನ್ನು ಓದಿ ಜನ ಹೇಗೆ ಪ್ರಭಾವಿತರಾಗಿ ಅತ್ಯಂತ ಶ್ರೇಷ್ಠವಾದ ರಾಷ್ಟ್ರದ ನಿರ್ಮಾಣವಾದೀತು ಅಂತ ಸ್ವಲ್ಪ ಭಾವಿಸಿ ನೋಡಿ. ಒಮ್ಮೆ ನಾನು ಕೆಲವು ಪತ್ರಿಕಾ ಕರ್ತರಿಗೆ ಹೇಳಿದೆ, ಏನಿದು ಕೆಲಸಕ್ಕೆ ಬಾರದೆ ಇರತಕ್ಕಂತಹ ವಿಚಾರಗಳನ್ನೆಲ್ಲ ನೀವು ಪತ್ರಿಕೆಗಳಲ್ಲಿ ಅಚ್ಚಾಚ್ತಾ ಇದ್ದೀರಲ್ಲ, ಅವುಗಳನ್ನು ಓದಿ ಓದಿ ಜನ ಹುಚ್ಚಾಗ್ತಾ ಇದ್ದಾರೆ, ಕೆಟ್ಟೋಗ್ತಾ ಇದ್ದಾರೆ, ಬೆಲೆ ಬಾಳದ ವ್ಯಕ್ತಿಗಳೇ ಆಗ್ತಾ ಇದ್ದಾರೆ, ಎಂತೆಂಥ ಸದ್ವಿಚಾರಗಳು ಸತ್ಕಾರ್ಯಗಳು ಎಲ್ಲ ಆಗ್ತಾ ಇವೆ. ಅವುಗಳನ್ನೆಲ್ಲ ನಿಮ್ಮ ಸಾಹಿತ್ಯ ಶಕ್ತಿಯನ್ನು ಉಪಯೋಗಿಸಿ ರಸವತ್ತಾಗಿ ಯಾಕೆ ಪತ್ರಿಕೆಯಲ್ಲಿ ಪ್ರಕಟಿಸಬಾರದು? ಅವುಗಳನ್ನು ಓದಿದಂತಹ ಜನ ತಾವು ಕೂಡ ಅಂತಹ ಸತ್ಕಾರ್ಯಗಳಲ್ಲಿ ಮಗ್ನರಾಗಬಹುದಲ್ಲ, ಅದಕ್ಕೆ ಬೇಕಾದಂತಹ ಪ್ರಚೋದನೆ ಸಿಗಬಹುದಲ್ಲ, ಪ್ರೇರಣೆ ಸಿಗಬಹುದಲ್ಲ ಅಂತ ಹೇಳಿದಕ್ಕೆ ಆ ಪತ್ರಿಕಾಕರ್ತರು ಹೇಳಿದ್ರು, ತುಂಬಾ ಸ್ವಾರಸ್ಯವಾಗಿದೆ ಅವರ ಮಾತು. ಸ್ವಾಮೀಜಿ, ನಮ್ಮ ಪತ್ರಿಕಾ ಧರ್ಮದ ಪ್ರಕಾರ ಒಬ್ಬ ಮನುಷ್ಯನನ್ನ ನಾಯಿ ಕಚ್ಚಿದ್ರೆ ಅದು ವರ್ತಮಾನ ಅಲ್ಲ, ಅದು ಸುದ್ದಿ ಅಲ್ಲ. ಆದರೆ ಮನುಷ್ಯನೇ ನಾಯಿಯನ್ನು ಕಚ್ಚಿದ್ರೆ ಅದು ಒಂದು ಸುದ್ದಿ, ಅದು ನಾವು ಪ್ರಕಟಿಸ್ತೇವೆ. ಅಲ್ಲಿ ಹೊರಗಡೆ ಮನುಷ್ಯರಿದಾರಲ್ಲ, ಅವರೇ ನಾಯಿನ ಕಚ್ಚುತ್ತಾ ಇದ್ದಾರೆ, ಅದನ್ನೇ ಇವರು ಬರೆದಿದ್ದಾರೆ ಅಂತ ನನಗೆ ಅರ್ಥ ಆಯ್ತಾಗ. ಆದ್ರಿಂದ ಶ್ರೀರಾಮಕೃಷ್ಣರು ಇಲ್ಲಿ ಹೇಳಿದಂತಹ ಮಾತನ್ನ ಯಾವ ಒಂದು ದೃಷ್ಟಿಯಿಂದ ನಾವು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ, ಯಾರು ವೈಯಕ್ತಿಕವಾಗಿ ಧನವಂತನಾಗಿದ್ದಾನೋ, ಬುದ್ಧಿವಂತನಾಗಿದ್ದಾನೋ, ಶೀಲವಂತನಾಗಿದ್ದಾನೋ, ಪ್ರತಿಭಾವಂತನಾಗಿದ್ದಾನೋ ಅಥವಾ ಸಿದ್ಧನಾಗಿದ್ದಾನೋ, ಅವನು ತನ್ನ ಹೆಸರನ್ನ ತಾನೇ ಪ್ರಕಟಿಸಿಕೊಳ್ಳುವಲ್ಲಿ ಉತ್ಸಾಹ ತಾಳಬಾರದು. ಆದರೆ ಇತರರು ಅದನ್ನು ಪ್ರಕಟಪಡಿಸಿದಾಗ ಸುಮ್ಮನಿರಬೇಕು, ಅಥವಾ ಇತರರು ಅದನ್ನು ಪ್ರಕಟಪಡಿಸಿದಾಗ ಜನ ತಿಳ್ಕೊಳ್ಬಾರದು ಇವನೇ ಹೇಳಿ ಮಾಡಿಸಿದ ಅಂತ. ಆದರೆ ಕೆಲವು ಕೆಲವು ಸಂದರ್ಭದಲ್ಲಿ ಹಾಗೂ ಆಗೋದುಂಟು. ಕೆಲವು ಮಹಾಪುರುಷರು ಅಂತ ಕರೆಸಿಕೊಳ್ತಕ್ಕಂಥವ್ರು ಇದಾರಲ್ಲ, ಸೋ ಕಾಲ್ಡ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ, ಅಂತವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಅವರಿಗೇನೋ ತಾವು ಮಹಾಪುರುಷರು ಅಂತ ಹೇಳ್ತಕ್ಕಂತಹ ಭಾವನೆ ತಮಗೆ ಬಂದ್ಬಿಟ್ಟಿರುತ್ತೆ, ಬಾಕಿ ಉಳಿದವರಿಗೆ ಹಾಗೇನೋ ಅನಿಸಿರೋದಿಲ್ಲ. ಆದ್ರಿಂದ ಯಾರು ಅವ್ರ ಕುತ್ತಾಗ ಬರೆಯೋದಿಲ್ಲ, ಇವರೊಬ್ರು ಮಹಾಪುರುಷರು ಮಹತ್ ಕಾರ್ಯ ಮಾಡಿದ್ದಾರೆ ಅಂತ ಯಾರು ಬರೆಯೋದಿಲ್ಲ. ಆದ್ರೆ ಇವರಿಗೆ ತಾವು ಮಹಾಪುರುಷರು ಮಹಾಕಾರ್ಯ ಮಾಡಿದ್ದೇವೆ ಅಂತ ವಿಚಾರಗಳೆಲ್ಲ ಪತ್ರಿಕೆಯಲ್ಲಿ ಬರಬೇಕು ಅಂತ ಆಸೆ. ಇನ್ನೇನ್ ಮಾಡೋದವರು, ಕೆಲವಾರು ಜನನ್ನ ಆಪ್ತರನ್ನು ಕರೆದು ಅವರಿಗೆ ಕಾಫಿ ತಿಂಡಿ ಕೊಡಿಸಿ ಅಥವಾ ಇನ್ನೇನೋ ಉಪಚಾರ ಮಾಡಿಸಿ, ನೋಡಪ್ಪ ಈ ತರ ಏನಾದ್ರು ಕೆಲಸ ಮಾಡೋಕೆ ಸಾಧ್ಯವಾದ್ರೆ ನಿಮಗೂ ಅದರಿಂದ ಶ್ರೇಯಸ್ಸು ಆಗುತ್ತೆ ಅಂತ ಹೇಳಿ ಮಾಡಿಸುವಂತಹದ್ದು ಇರುತ್ತೆ. ಈ ಜಗತ್ತು ಇದೆಯಲ್ಲ, ಶ್ರೀರಾಮಕೃಷ್ಣ ಭಾಷೆಯಲ್ಲಿ ಹೇಳೋದಿದ್ರೆ ಮರಳು ಸಕ್ಕರೆ ಎರಡೂ ಸೇರಿ ಇರತಕ್ಕಂತಹ ಸ್ಥಿತಿ. ಮರಳಿನೊಂದಿಗೆ ಸಕ್ಕರೆ ಸೇರಿಬಿಟ್ಟಿದೆ. ಆ ಸಕ್ಕರೆಯನ್ನು ನಾವು ಸ್ವೀಕರಿಸಬೇಕಾದ್ರೆ ಇರುವೆಗಳೇ ಆಗಬೇಕಾಗುತ್ತೆ. ಹಾಗಾಗಿ ಒಂದೊಂದು ಮುಷ್ಟಿ ಅವರೊಳಗೆ ಹೇಗಿದ್ರು ಸಕ್ಕರೆ ಇದೆಯಲ್ಲ ಬಾಯಿಗೆ ಹಾಕೊಳ್ಳೋಣ ಅಂತ ಒಂದು ಮುಷ್ಟಿ ಬಾಯಿಗೆ ಹಾಕೊಂಡ್ರೆ ಮರಳು ಕೂಡ ಇರುತ್ತೆ. ಅದರಿಂದ ಈ ಜಗತ್ತಿನಲ್ಲಿ ಎಲ್ಲವೂ ಇರುತ್ತೆ, ಅದನ್ನು ನಾವು ಬೇಕಾದ ಮಾತ್ರ ಸ್ವೀಕರಿಸಬೇಕಾಗುತ್ತೆ. ನಮ್ಮ ಜವಾಬ್ದಾರಿ ಜಾಸ್ತಿ, ಸರಿಯಾದ್ದನ್ನು ಮಾತ್ರ ಗುರುತಿಸತಕ್ಕಂತಹ ಆ ಒಂದು ಪ್ರಜ್ಞೆಯನ್ನ ನಾವು ಜಾಗೃತಗೊಳಿಸಿಕೊಳ್ಬೇಕಾಗುತ್ತದೆ ಅಂತ ವಿಷಯ ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಅಂತೂ ಶ್ರೀರಾಮಕೃಷ್ಣರು ಏನ್ ಹೇಳ್ತಾ ಇದ್ದಾರೆ, ತಾವು ಒಂದು ತಿಂದು ಆನಂದದಿಂದ ಇದ್ದೇವೆ ಅಂತ ಹೇಳಿದ್ರೆ ಭಗವದ್ ಆನಂದದಿಂದ ಮತ್ತರಾಗಿ ಇದ್ದೇವೆ, ನಮ್ಗೆ ಅದರಲ್ಲೆಲ್ಲ ಗಮನ ಇಲ್ಲ ಅಂತ. ಆದ್ರೆ ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಈಗ ಯಾಕೆ ಹಾಗೆಲ್ಲ ಮಾಡಬೇಕು ಅಂದ್ರೆ ತಾವು ಶರೀರ ಬಿಟ್ಟು ಹೋದ ಮೇಲೆ ಹಾಗೆಲ್ಲ ಮಾಡಬೇಕಾಗಿತ್ತು ಅಂತ ಅರ್ಥ ಅಲ್ಲ, ಸುಮ್ಮನೆ ಅವರು ಹೇಳಿದ್ರು ಅಷ್ಟೇನೆ. ಅದು ಅವರ ವಿನಯವನ್ನು ತೋರಿಸುತ್ತೆ ಹೊರತು ನಿಜವಾಗಿ ಹಾಗೆ ಮಾಡಿದ್ರು ಹಾಗೆ ಮಾಡಬಾರದು ಅಂತ ಹೇಳಿದ್ದಾರೆ ಅಂತಲೇನೆ ನಾವು ತಗೊಳ್ಬೇಕಾಗಿಲ್ಲ. ಹಾಗೆ ತಗೊಂಡು ನಾವು ಸುಮ್ಮನೆ ಕೂತ್ರೆ ನಾನಾಗಲೇ ಹೇಳಿದಂತೆ ಅವರೆಲ್ಲ ಹೇಳ ಹೆಸರಿಲ್ಲದಂತಾಗಿ ಬಿಡ್ತಾರೆ. ಎಷ್ಟೋ ಮಹಾಪುರುಷರೆಲ್ಲ ಮೂಲೆ ಗುಂಪಾಗಿದ್ದಾರೆ, ಎಂತಹ ಅದ್ಭುತಗಳನ್ನೆಲ್ಲ ಮಾಡಿದ್ದಾರೆ, ಅದನ್ನು ಕುರಿತಾಗಿ ಬರೆಯುವವರೇ ಇಲ್ಲ. ಆದರೆ ಕೆಲಸಕ್ಕೆ ಬಾರದೇ ಇರತಕ್ಕಂತಹ ಪೊಳ್ಳು ಜೀವನ ಅವುಗಳೆಲ್ಲ ಅಚ್ಚಾಗಿ ಅಚ್ಚಾಗಿ ಅಚ್ಚಾಗಿ ಬರ್ತಾ ಇದೆ, ಅವುಗಳನ್ನು ಓದಿ ಜನ ಸುಮ್ಮನೆ ಹುಚ್ಚಾಗ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು ಬಳಿಕ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ನಾನು ಒಮ್ಮೆ ಕೇಶವ ಸೇನನ್ನ ಕೇಳಿದೆ, ನನ್ನ ವಿಷಯವಾಗಿ ಯಾಕೆ ಪ್ರಕಟಿಸ್ತಾ ಇದೀಯಾ ಅಂತ. ಆತ ಹೇಳ್ದ, ತಮ್ಮ ಹತ್ರ ಜನ ಬರಲಿ ಅಂತ. ಅದನ್ನ ನೋಡಿ, ಮನುಷ್ಯನ ಸ್ವಶಕ್ತಿಯಿಂದಲೇ ಲೋಕ ಶಿಕ್ಷಣ ಕಾರ್ಯ ಸಾಗದು, ಭಗವಂತನ ಶಕ್ತಿ ಒದಗದಿದ್ರೆ ಅವಿದ್ಯೆಯನ್ನ ಗೆಲ್ಲಲಾಗುವುದಿಲ್ಲ. ಇದೊಂದು ಬಹಳ ಮುಖ್ಯವಾದ ಅಂಶ. ಕೇಶವ ಚಂದ್ರಸೇನ ಬ್ರಾಹ್ಮ ಸಮಾಜದ ಮುಖಂಡ ಶ್ರೀರಾಮಕೃಷ್ಣ ಕುರಿತಾಗಿ ಒಂದ್ರ ಮೇಲೆ ಇನ್ನೊಂದು, ಒಂದ್ರ ಮೇಲೆ ಮತ್ತೊಂದು ಆ ಲೇಖನಗಳನ್ನು ಬರೆದು ಪ್ರಕಟಿಸ್ತಾ ಇದ್ರೆ ಶ್ರೀರಾಮಕೃಷ್ಣರು ಪ್ರತಿಭಟಿಸ್ತಾರೆ, ಯಾಕೆ ಅದೆಲ್ಲ ಮಾಡ್ತಾ ಇದೆ. ಕಮಲ ಪುಷ್ಪ ಅಂತ ಹೇಳ್ತಾರೆ, ಅಥವಾ ಯಾವ್ದಾರ ಒಂದು ಪುಷ್ಪ ಅರಳಿತು ಅಂತ ಹೇಳಿದ್ರೆ ಅದು ಕಾಡಿನಲ್ಲಿದ್ರೂ ಕೂಡ ಜೇನು ನೊಣಗಳು ಅದನ್ನು ಹುಡುಕಿಕೊಂಡು ಅಲ್ಲಿಗೆ ಹೋಗುತ್ತವೆ. ನೀನು ಯಾಕೆ ಅದನ್ನೆಲ್ಲ ಆ ಶ್ರಮ ಯಾತಕ ವಹಿಸ್ಕೊಳ್ಬೇಕು ಅಂತ ಕೇಳಿದ್ದುಂಟು. ಆತ ಅದನ್ನೇ ನೆನಪಿ ಹೇಳ್ತಾ ಇದ್ದಾರೆ, ನಾನು ಕೇಶವಚಂದನಿಗೆ ಆತರ ಹೇಳಿದ್ದೆ ಅಂತ. ಅದಕ್ಕೆ ಅವನೇನು ಹೇಳಿದ್ದಂತೆ, ಜನ ತಮ್ಮ ಹತ್ರ ಬರಲಿ ಅಂತ. ಶ್ರೀರಾಮಕೃಷ್ಣ ಅಭಿಪ್ರಾಯ ಏನು, ಕಮಲ ಪುಷ್ಪ ಅರಳಿದಾಗ ಭ್ರಮರುಗಳು ತಾವೇ ತಾವಾಗಿ ಆ ಬಂಡುಂಬ ದೃಷ್ಟಿಯಿಂದ ಬರುತ್ತವೋ, ಬಂದೇ ಬರುತ್ತವೆ, ಅದರಿಂದ ಬೇರೆ ಪ್ರಕಟಣೆ ಬೇಕಿಲ್ಲ ಅಂತ. ಆದರೆ ಅದು ಒಂದು ದೃಷ್ಟಿ, ಅದು ಒಂದು ದೃಷ್ಟಿ, ಬಹಳ ಸರಿ. ಅವರ ದೃಷ್ಟಿ ಪ್ರಕಾರ ಆ ಭ್ರಮರುಗಳು ಮಾತ್ರ ಬರುತ್ತವೆ. ಯಾಕೆಂತಂದ್ರೆ ಕಮಲ ಅರಳಿದಾಗ ಅಲ್ಲಿರ್ತಕ್ಕಂತಹ ಬಂಡು ಉಂಬುವ ಪ್ರವೃತ್ತಿ ಈ ಭ್ರಮರುಗಳಿಗೆ ಮಾತ್ರ, ಬಾಕಿ ಉಳಿದ ನೊಣಗಳೆಲ್ಲ ಇರುತ್ತವಲ್ಲ ನೊಣಗಳು, ಅವುಗಳೆಲ್ಲ ಆ ಭ್ರಮರ ಆ ಪುಷ್ಪಗಳ ಬಳಿಗೆ ಬರದೇ ಇಲ್ಲ, ಬರುವ ಪ್ರವೃತ್ತಿ ಇಲ್ಲ ಅವಕ್ಕೆ. ಹಾಗೇನೇನೆ ಶ್ರೀರಾಮಕೃಷ್ಣ ಅಂತ ಹೇಳತಕ್ಕಂಥ ಆ ಬೃಹತ್ ಆದಂತಹ ಕಮಲ ಪುಷ್ಪದ ಬಳಿಗೆ ಮುಮುಕ್ಷುಗಳು ಅಂತ ಹೇಳ್ತಕ್ಕಂತಹ ಭ್ರಮರುಗಳು ತಾವಾಗೇ ಬರಬಹುದು ನಿಜ. ಆದ್ರೆ ಆದ್ರೆ ಇನ್ನು ಕೆಲವರಿದ್ದಾರೆ, ಅವ್ರ ಬಾಯಿಗೆ ಆ ಭ್ರಮರವನ್ನು ಹಾಕಿದ್ರೆ ಅಲ್ಲಲ್ಲ ಎಷ್ಟೋ ಜನ ಆ ಥರದವರು ಇದ್ದಾರೆ ಅಂತಾನೆ. ಶ್ರೀರಾಮ್ ಒಂದ್ ಕಡೆ ಒಂದು ಸುಭಾಷಿತ ಇದೆ, ಕಮಲ ಪುಷ್ಪದ ಬಳಿಯಲ್ಲಿ ಕಪ್ರಿಗಳು ವಾಸವಾಗಿರುತ್ತವಂತೆ, ಭ್ರಮರುಗಳು ಬರುತ್ತವೆ ಅಥವಾ ಜೇನುಗಳು ಬರುತ್ತವೆ ಆ ಬಂಡುಂಬುವುದಕ್ಕೆ. ಆದರೆ ಆ ಕಪ್ಪೆ ಇದೆಯಲ್ಲ, ಆ ಪುಷ್ಪದ ಬಂಡನ್ನ ಉಣ್ಣೋದಕ್ಕೆ ಅದು ಗೊತ್ತೂ ಇಲ್ಲ ಹೋಗೋದೂ ಇಲ್ಲ. ಆದರೆ ಬಳಿಗೆ ಬಂದಂತಹ ನೊಣಗಳನ್ನ ಕಬಳಿಸುತ್ತಂತೆ, ಬಾಯಿಗೆ ಹಾಕೊಳ್ಳುತ್ತಂತೆ, ಆ ತರಹವೂ ಇದೆ. ಆದರೆ ಇಲ್ಲಿ ನಾನೇನು ಹೇಳಕ್ ಹೊರಟೆ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಅಂತ ಹೇಳ್ತಕ್ಕಂಥ ಆ ಕಮಲ ಪುಷ್ಪದ ಬಳಿಗೆ ಸಾಮಾನ್ಯ ನೊಣಗಳೂ ಪಾಯಿಯ ಜನವೂ ಕೂಡ ಬಂದು ಸ್ವಲ್ಪ ಸಂಸ್ಕಾರ ಮಾಡಿಕೊಳ್ಬಹುದಲ್ಲ. ಆಧ್ಯಾತ್ಮಿಕ ಜೀವನ ಅಂದ್ರೆ ಈ ಬಗೆಯದ್ದು ಅಂತ ಹೇಳ್ತಕ್ಕಂಥ ಒಂದು ಕಲ್ಪನೆ ಅವರಿಗೆ ಇವತ್ತು ಅಷ್ಟರ ಮಟ್ಟಿಗೆ ಆಯಿತು ಅಂತ ಹೇಳಿದ್ರೆ, ನಾಳೆ ದಿನ ಅದನ್ನು ಹೆಚ್ಚಿಸಿಕೊಂಡು ಅವರ ಸಂಸ್ಕಾರಗಳನ್ನು ವರ್ಧಮಾನಗೊಳಿಸಿಕೊಂಡು ಮುಂದುವರಿದುಕೊಂಡು ಅವಕಾಶ ಆಗಬಹುದಲ್ಲ. ನಿಜಕ್ಕೂ ಕೂಡ ಆಗುತ್ತೆ. ಈ ಉಪನ್ಯಾಸಕ್ಕೆ ಅಂತ ಸುಮ್ಮನೆ ತಮಾಷೆಗೋಸ್ಕರ ಎಷ್ಟೋ ಜನ ಬಂದು ಕೊನೆಗೆ ಆ ತಮಾಷೆ ಹೊರಟು ಹೋಗ್ಬಿಟ್ಟು ಗಂಭೀರ ಭಾವದಿಂದ ಶ್ರೀರಾಮಕೃಷ್ಣ ವಾಣಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಜೀವನವನ್ನೇ ಪರಿವರ್ತಿಸಿಕೊಂಡಿದ್ದ ವ್ಯಕ್ತಿಗಳು ಎಷ್ಟಿಲ್ಲ ಇಲ್ಲಿ. ಇಲ್ಲದೆ ಹೋದ್ರೆ ಯಾತಕ್ಕೆ ಮತ್ತೆ ಮತ್ತೆ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗಬೇಕು? ನೀವೆಲ್ಲ ಎಂತ ಭ್ರಮರುಗಳು ಆಗಿಬಿಟ್ಟಿದ್ದೀರಿ, ನಿಜವಾದ ಅರ್ಥದಲ್ಲಿ ಭ್ರಮರುಗಳಾಗಿಬಿಟ್ಟಿದ್ದೀರಿ. ಇದೆಲ್ಲ ಹೇಗಾಯ್ತು? ಪ್ರಕಟಣೆ ಮಾಡಿದ್ರಿಂದಲೇನೆ. ಎಷ್ಟೋ ಜನ ಪತ್ರಿಕೆಯಲ್ಲಿ ಒಂದೇ ವೇಳೆ ಬರ್ರೆ ಹೋಯ್ತು ಅಂತಂದ್ರೆ ಫೋನ್ ಮಾಡ್ತಾರೆ, ಇವತ್ತು ವಚನ ವೇದದ ಉಪನ್ಯಾಸ ಇದೆಯೇ ಅಂತ. ಆ ಪ್ರಕಟಣೆ ಇಲ್ಲದೆ ಹೋಯ್ತು ಅಂತ ಹೇಳಿದ್ರೆ ಅವರು ಇವತ್ತು ಉಪನ್ಯಾಸ ಇರಲಿಕ್ಕಿಲ್ಲ ಅಂತ ಮನೆಯಲ್ಲೇ ಕುಳಿತರೆ ಇಲ್ಲಿ ಒಂದು ಭವ್ಯವಾದ ಕಾರ್ಯಕ್ರಮ ಆಗಿ ಮುಗಿದು ಹೋಗ್ಬಿಟ್ಟಿರುತ್ತೆ, ಅವರಿಗೆ ಅಷ್ಟು ನಷ್ಟವಾಗಿಬಿಟ್ಟಿರುತ್ತೆ. ನೋಡಿ, ಅಷ್ಟರ ಮಟ್ಟಿಗೆ ಅವರ ಆಸಕ್ತಿ ತೋರಿಸಬೇಕಾದ್ರೆ ಅವರಿಗೆ ಈ ಒಂದು ಜೇನನ್ನ ಶ್ರೀರಾಮಕೃಷ್ಣ ವಾಣಿ ಅಂತ ಹೇಳ್ತಕ್ಕಂತಹ ಜೇನನ್ನ ಹೀರುವಂತಹ ಪ್ರವೃತ್ತಿ ಅವರಲ್ಲಿ ಇದೆ ಅಂತ. ಅಂದ ಮಾತ್ರಕ್ಕೆ ಅವರೆಲ್ಲ ಸಂತರಾಗಿ ಹೋಗ್ಬಿಟ್ಟಿದ್ದಾರೆ ಅಂತ ತಿಳ್ಕೋಬೇಡಿ. ಒಂದೇ ಸಲಕ್ಕೆ ಸಂತರಾಗಿಬಿಡ್ತಾರೆಯೇ, ನೀವೆಲ್ಲ ಉದ್ಧಾರವಾಗಿ ಅಂತ ಹೇಳೋದು ನಾವು, ನಾಳೆ ದಿವಸ ಎಲ್ಲ ಉದ್ಧಾರವಾಗ್ಬಿಡೋದು. ಅಷ್ಟು ಸುಲಭ ಆಗ್ಬಿಟ್ಟಿದ್ರೆ ಮತ್ತೆ ಉದ್ಧಾರ ಮಾಡೋದಕ್ಕೆ ಜನ ಎಲ್ಲಿ ಸಿಗ್ತಾರೆ ನಮ್ಗೆ? ಶ್ರೀರಾಮಕೃಷ್ಣದ ಬಳಿಗೆ ಮುಮುಕ್ಷುಗಳು, ಜಿಜ್ಞಾಸುಗಳು, ಆಧ್ಯಾತ್ಮಿಕ ಪ್ರವೃತ್ತಿ ಇರತಕ್ಕಂತಹ ಭ್ರಮರುಗಳು ತಾವೇ ತಾವಾಗಿ ಓಡಿ ಬಂದದ್ದನ್ನು ನಾವು ಕಾಣ್ತೇವೆ. ಈ ಕೇಶವ ಚಂದ್ರಸೇನನ ಲೇಖನವನ್ನು ಓದ್ಕೊಂಡೇ ಇಲ್ಲ ಬಂದವರಲ್ಲ, ಅವರವರಾಗಿ ಒಂದಲ್ಲ ಒಂದು ಕಾರಣದಿಂದ ಅವರು ಬೆಳಿಗ್ಗೆ ಬಂದಿದ್ದಾರೆ. ಆದರೆ ಕೇಶವ ಸೇನಂತವರ ಲೇಖನಗಳನ್ನು ಓದಿಯೂ ಕೂಡ ಬಂದವರಿದ್ದಾರೆ. ಈಗ ಉದಾಹರಣೆಗೆ ಆ ನರೇಂದ್ರ ಹೇಗೆ ಬಂದ ಶ್ರೀರಾಮಕೃಷ್ಣ ಬಳಿಗೆ, ಅವನ ಕಾಲೇಜಿನ ತರಗತಿಯಲ್ಲಿ ಅವರ ಪ್ರಾಧ್ಯಾಪಕರು ಮಾಡ್ತಾ ಇದ್ದಂತಹ ಒಂದು ಪಾಠ, ಆ ಪಾಠದಲ್ಲಿ ಭಾವ ಸಮಾಧಿಯ ವಿವರಣೆ, ಆ ವಿವರಣೆಗೆ ಉದಾಹರಣೆ ಕೊಡೋದಕ್ಕೋಸ್ಕರ ರಾಮಕೃಷ್ಣರ ಸ್ಮರಣೆ, ರಾಮಕೃಷ್ಣರ ಹೆಸರನ್ನು ಉದಾಹರಿಸಿದಾಗ ಅವನ ಕಿವಿಗೆ ಅದು ಬಿತ್ತು, ಮೆಲ್ಲನೆ ಅದು ಶ್ರೀರಾಮಕೃಷ್ಣರ ಬಳಿಗೆ ಕರೆತಂದಿತು. ಅದು ಒಂದು ಬಗೆಯ ಪ್ರಕಟಣೆಯೇ. ಹೀಗೆ ಶ್ರೀರಾಮಕೃಷ್ಣರ ಬಳಿಗೆ ಭಕ್ತಾದಿಗಳೇ ಆಗಬಹುದು, ಜಿಜ್ಞಾಸುಗಳೇ ಆಗಬಹುದು, ಮುಮುಕ್ಷುಗಳೇ ಆಗಬಹುದು, ಸಾಮಾನ್ಯ ಜನರೇ ಆಗಬಹುದು, ಎಲ್ಲರೂ ಕೂಡ ಈ ಒಂದು ಪ್ರಕಟಣೆಯ ಮೂಲಕ ಬರೋದಕ್ಕೆ ಸಾಧ್ಯವಾಗಿದೆ. ಆದರೆ ಶ್ರೀರಾಮಕೃಷ್ಣ ಏನು ಹೇಳ್ತಾ ಇದ್ದಾರೆ, ಕೇವಲ ಪ್ರಕಟಣೆ ಒಂದೇ ಸಾಲದು, ಆ ಪ್ರಕಟಣೆಯನ್ನು ಕೇಳಿ ಯಾವ ವ್ಯಕ್ತಿಯ ಬಳಿಗೆ ಜನ ಬರ್ತಾರೋ ಅವರಿಗೆ ಅಲ್ಲಿ ನಿಜವಾದ ಒಂದು ಜೇನು, ನಿಜವಾದ ಮಧು ಸಿಗುವಂತಿರಬೇಕು. ಇಲ್ಲದೆ ಹೋದ್ರೆ ನಿರಾಶೆಯಾಗಿ ವಾಪಸ್ ಹೊರಟೋಗ್ತಾರೆ. ಆಮೇಲೆ ಪತ್ರಿಕೆಯಲ್ಲಿ ನಿಜವಾದ ಸತ್ಪುರುಷರ ವರ್ಣನೆ ಬಂದರೂ ಕೂಡ ಜನ ನಂಬೋದಿಲ್ಲ. ಆದರೆ ಅದೇ ವರ್ಣನೆಯನ್ನು ಕೇಳಿ ಈ ವ್ಯಕ್ತಿಯ ಬಳಿಗೆ ಬಂದಾಗ ಅವನಲ್ಲಿ ಆ ದೈವಿ ಶಕ್ತಿ ಅಂತ ಹೇಳತಕ್ಕಂತಹದ್ದು ಇತ್ತು ಅಂದರೆ ಆ ದೈವಿ ಶಕ್ತಿ ಬಂದವರ ಮನಸ್ಸಿನಲ್ಲಿ ಒಂದು ಪರಿವರ್ತನೆಯನ್ನ ಉಂಟು ಮಾಡಬಲ್ಲದು. ಲೋಕ ಶಿಕ್ಷಣ ಕಾರ್ಯ ಸಾಗಬೇಕಾದ್ರೆ ಕೇವಲ ಮಾನವ ಶಕ್ತಿಯಿಂದ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ. ಕೇವಲ ಮನುಷ್ಯನ ಸ್ವಶಕ್ತಿಯಿಂದಲೇ ಲೋಕ ಶಿಕ್ಷಣ ಕಾರ್ಯ ಸಾಗದು, ಭಗವಂತನ ಶಕ್ತಿ ಒದಗದಿದ್ದರೆ ಅವಿದ್ಯೆಯನ್ನು ಗೆಲ್ಲಲಾಗುವುದಿಲ್ಲ. ಸೊ ಉಪನ್ಯಾಸ ಮಾಡಬೇಕಾದ್ರೆ ಉಪನ್ಯಾಸ ಅಂತ ಹೇಳ್ತಕ್ಕಂತಹದ್ದು ಕೂಡ ಒಂದು ಪ್ರಕಟಣೆ. ಆ ಉಪನ್ಯಾಸ ಅಂತ ಮಾಡಬೇಕಾದ್ರೆ ನಮ್ಮಲ್ಲಿ ಶ್ರೀರಾಮಕೃಷ್ಣರ ಒಂದು ಅನುಮತಿ ಇರಬೇಕು, ಅನುಮತಿ ಪತ್ರ ಇರಬೇಕು. ಶ್ರೀರಾಮಕೃಷ್ಣರು ಒಪ್ಪಿದ್ರೆ ಮಾತ್ರ ನನ್ನ ಮಾತನ್ನು ಕೇಳೋದಕ್ಕೆ ಜನ ಬರ್ತಾರೆ. ನಾನು ಎಷ್ಟು ಚೆನ್ನಾಗಿ ಮಾತನಾಡಬಲ್ಲೆ, ಏನ್ ಕತೆ, ನನ್ನ ಮಾತಿನ ಮೋಡಿಗೆ ವಶರಾಗಿ ಸಹಸ್ರಾರು ಜನ ಬಂದು ಸೇರುತ್ತಿದ್ದಾರೆ ಅಂತನ್ನುವ ಭಾವನೆ ನನ್ನಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಮುಂದಿನ ಶನಿವಾರದಿಂದ ಜನ ಎಲ್ಲ ಅಲ್ಲಲ್ಲೇ ನಿಂತು ಬಿಡ್ತಾರೆ. ಶ್ರೀರಾಮಕೃಷ್ಣರ ಶಕ್ತಿ ಕೆಲಸ ಮಾಡ್ತಾ ಇದ್ರೆ ಮಾತ್ರವೇ ಇದು ಯಶಸ್ವಿಯಾಗುತ್ತೆ. ಯಾರಲ್ಲಿ ಶ್ರೀರಾಮಕೃಷ್ಣರ ಶಕ್ತಿ ಪ್ರವಹಿಸುವುದಿಲ್ಲವೋ ಅಲ್ಲಿ ಆ ಬೋಧನಾ ಕಾರ್ಯ ನಡೆಯೋದಿಲ್ಲ. ಆದರೆ ಇನ್ನೊಂದು ವಿಚಾರ ಇದೆ. ಭಗವತ್ ಶಕ್ತಿ ಅಂತ ಹೇಳ್ತಕ್ಕಂತಹದ್ದು ಇಲ್ಲದೆ ಹೋದರೂ ಕೂಡ ಕೇವಲ ಬುದ್ಧಿಶಕ್ತಿ, ಬುದ್ಧಿಯ ಪ್ರೌಢಿಮೆ ಅಥವಾ ಪ್ರತಿಭೆ ಇದರ ಮೂಲಕ ಕೂಡ ಸಹಸ್ರಾರು ಜನರನ್ನು ಆಕರ್ಷಿಸೋದಕ್ಕೆ ಸಾಧ್ಯ ಇದೆ. ಇಲ್ಲೇ ರಾಜಾಜಿನಗರದಲ್ಲಿ ಸುಮಾರು ಈಗಾಗಲೇ 15 ವರ್ಷಗಳ ಹಿಂದಿನ ಮಾತು, ಒಬ್ಬ ದೊಡ್ಡ ಉಪನ್ಯಾಸಕಾರ, ಪ್ರವಚನಕಾರ, ಉಪನಿಷತ್, ಬ್ರಹ್ಮಸೂತ್ರ, ಭಗವದ್ಗೀತೆ ಇವುಗಳೆಲ್ಲಕ್ಕೂ ಸಂಬಂಧಪಟ್ಟಂತೆ ಉಪನ್ಯಾಸವನ್ನು ಮಾಡಿದ. ಅದೆಷ್ಟು ಅದ್ಭುತವಾಗಿ ಮಾಡಿದ ಅಂತ ಹೇಳಿದ್ರೆ ಸಹಸ್ರಾರು ಜನ ಸೇರಿದ್ರು. ಸೇರಿದ ಮಾತ್ರವಲ್ಲದೆ ಜನ ಎಲ್ಲ ಅವನನ್ನ ಸರಸ್ವತಿಯ ಅವತಾರ ಅಂತ ಕೊಂಡಾಡಿದ್ರು. ಇಲ್ಲಿ ಆಶ್ರಮಕ್ಕೂ ಕೂಡ ಆತ ಬಂದಿದ್ದ, ಸರಳನಾಗಿಯೇ ಕಂಡ. ಆದರೆ ಆಮೇಲೆ ವರ್ತಮಾನ ಬರೋದಕ್ಕೆ ಶುರುವಾಯಿತು. ಅವನ ರಕ್ತ ಕಾರ್ತಾ ಇದ್ದಾನೆ ಅವನು. ಆಮೇಲೆ ಕೆಲವು ಗೂಢವಾದ ಕಾಯಿಲೆಗಳೆಲ್ಲ ಅವನಲ್ಲಿ ವ್ಯಕ್ತವಾಗ್ತಾ ಇವೆ ಇತ್ಯಾದಿ ಗುಪ್ತ ರೋಗಗಳು ಎಲ್ಲ ಅವನಲ್ಲಿ ಕಂಡು ಬರ್ತಾ ಇವೆ ಅಂತನೋ ವರ್ತಮಾನ ಬಹಳಷ್ಟು ಹರಡಿಕೊಡ್ತು ಬಾಯಿಂದ ಬಾಯಿಗೆ. ಮೆಲ್ಲನೆ ಜನಸ್ತೋಮ ಎಲ್ಲ ಕರಗಿ ಹೋಯಿತು. ಅವನಲ್ಲಿ ದೈವಿಶಕ್ತಿ ಇರಲಿಲ್ವೇ? ಸಹಸ್ರಾರು ಜನ ಏಕಪ್ರಕಾರವಾಗಿ ಅಲ್ಲಿ ಸೇರಿ ಅವನನ್ನು ಸರಸ್ವತಿಯ ಅವತಾರ ಅಂತ ಕೊಂಡಾಡುವವರೆಗೆ ಹೋಗಬೇಕಾದ್ರೆ ಅದು ಭಗವತ್ ಶಕ್ತಿ ಅಲ್ವೇ? ಅಲ್ಲ ಅಂತ ಹೇಳಬೇಕಾಗುತ್ತೆ. ಯಾಕೆಂತಂದ್ರೆ ಬುದ್ಧಿಶಕ್ತಿಯು ಕೂಡ ಕೆಲಸ ಮಾಡಬಲ್ಲದು, ಆದರೆ ಆ ಬುದ್ಧಿಶಕ್ತಿಯು ಕೂಡ ಕಡಿಮೆಯೇನಲ್ಲ. ಯಾದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಆದ್ರಿಂದ ಅದನ್ನು ಕೂಡ ಒಂದು ಬಗೆಯ ಬುದ್ಧಿ ಭಗವತ್ ಶಕ್ತಿ ಅಂತ ಹೇಳಬಹುದು ಒಂದು ದೃಷ್ಟಿಯಿಂದ. ಆದರೆ ಭಗವಂತನ ಅನುಗ್ರಹವನ್ನ ಆತ ಎಷ್ಟು ಮಟ್ಟಿಗೆ ಪಡೆದಿದ್ದಾನೆ ಅಂತ ಹೇಳೋದು ಕಷ್ಟ. ಯಾಕೆಂತ ಹೇಳಿದ್ರೆ ಬರ್ತಾ ಬರ್ತಾ ಪರಿಣಾಮ ಬಹಳ ವಿಷಪೂರ್ಣವಾದಂತಹ ಪರಿಣಾಮ ಕಂಡು ಬಂದದ್ರಿಂದ ನಾವು ಅದನ್ನ ಅಲ್ಲಿ ಭಗವಂತನ ಆಶೀರ್ವಾದ ಇದೆ ಭಗವಂತನ ಕೃಪೆ ಇದೆ ಅಂತ ಕರೆಯೋದಕ್ಕಾಗೋದಿಲ್ಲ. ಆದ್ರಿಂದ ಇಂತಿಂತಹ ಮಹತ್ ಕಾರ್ಯಗಳು ಅಂತ ಹೇಳ್ತಕ್ಕಂಥದ್ದು ಊರ್ಜಿತವಾಗಿ ನಡೆದುಕೊಂಡು ಹೋಗಬೇಕಾದ್ರೆ, ಊರ್ಜಿತವಾಗಿ ನಡ್ಕೊಂಡು ಹೋಗೋದಂದ್ರೆ ಏನ್ ಗೊತ್ತೇನೋ, 10 ವರ್ಷ 20 ವರ್ಷ 30 ವರ್ಷ 100 ವರ್ಷ 200 ವರ್ಷ ಈ ರೀತಿಯಲ್ಲಿ ಮೇಲೆ ಮೇಲೆ ಮೇಲೆ ಮೇಲೆ ಮೇಲೆ ನಡ್ಕೊಂಡು ಹೋಗಬೇಕೇ ವಿನಃ ಒಂದು ಹೆಜ್ಜೆ ಕೂಡ ಕೆಳಕ್ಕೆ ಹೋಗಬಾರದು. ಆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಭಗವಂತನ ವಿಶೇಷವಾದ ಅನುಗ್ರಹ ಬೇಕೇ ಬೇಕಾಗುತ್ತೆ. ಈ ದೃಷ್ಟಿಯಿಂದಲೇನೆ ವೈಯಕ್ತಿಕವಾದ ನನ್ನ ಅಭಿಪ್ರಾಯ ನಿಮ್ಮ ಮುಂದೆ ಇಡ್ತೇನೆ. ಇಂತಹ ಉಪನ್ಯಾಸವನ್ನೇ ಆಗಲಿ ಭಜನೆಯನ್ನೇ ಆಗಲಿ ಇನ್ನೇನೇ ಸೇವಾ ಕಾರ್ಯವನ್ನೇ ಆಗಲಿ ಮಾಡಲಿ, ನಾನು ಮಾಡಬೇಕಾದ್ರೆ ಮೊದಲೊಮ್ಮೆ ಶ್ರೀರಾಮಕೃಷ್ಣಿಗೆ ಹೇಳಿ ಮಾಡಿ ಮುಗಿದ ಮೇಲೆ ಅದರ ಸತ್ಫಲವನ್ನ ಅದರ ಕೀರ್ತಿಯನ್ನ ಎಲ್ಲ ಶ್ರೀರಾಮಕೃಷ್ಣರ ಪಾದಕ್ಕೆ ಸಂಪೂರ್ಣ ಮನಸ್ಸಿನಿಂದ ಅರ್ಪಣೆ ಮಾಡಿ ನಾನು ಮತ್ತೊಮ್ಮೆ ಏನೂ ಇಲ್ಲದ ಫಕೀರನಾಗಿ ಕೊಡ್ತಿರ್ತೇನೆ. ಶ್ರೀರಾಮಕೃಷ್ಣರ ಪದಕಮಲದಲ್ಲಿ ಭಕ್ತಿ ಅದೊಂದೇ ಶಾಶ್ವತ. ಅವರು ಒದಗಿಸಿಕೊಡ್ತಕ್ಕಂತಹ ಈ ಕೀರ್ತಿಯೇ ಆಗಬಹುದು, ಈ ಸಂಪತ್ತಿಯೇ ಆಗಬಹುದು, ಈ ಎಲ್ಲ ವೈಭವವೇ ಆಗಬಹುದು, ಇದೆಲ್ಲ ಅಶಾಶ್ವತ. ಕೊನೆಗೆ ಒಂದು ದಿನ ನಮ್ಮನ್ನ ಹೊಂಡಕ್ಕೆ ಹಾಕತಕ್ಕಂಥದ್ದು ಇವೆಲ್ಲ. ಆದ್ರಿಂದ ಅಷ್ಟೇ ಅಲ್ಲ, ನನಗೆ ನಮಸ್ಕಾರ ಮಾಡತಕ್ಕಂತಹ ಪ್ರತಿ ಒಬ್ಬರ ನಮಸ್ಕಾರವನ್ನು ಕೂಡ ಶ್ರೀರಾಮಕೃಷ್ಣಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ನಾನು. ಆದ್ರಿಂದ ನಾನು ಚೊಕ್ಕವಾಗಿದ್ದೇನೆ. ಯಾರ ವ್ಯಕ್ತಿತ್ವದ ಭಾರವೂ ನನ್ನ ಮೇಲಿಲ್ಲ. ಯಾತಕ್ಕೆ? ಅದೆಲ್ಲ ಶ್ರೀರಾಮಕೃಷ್ಣ ಪದಕಮಲಗಳಿಗೆ ಅರ್ಪಣೆ ಮಾಡಿದ್ದೇನೆ. ಮಾನಸಿಕವಾಗಿ ಮಾಡಿದಂತಹ ಕಳ್ಳತನ ಅದು ನಿಜಕ್ಕೂ ಕಳ್ಳತನ ಹೋಗ್ತಾನೆ. ಮಾನಸಿಕವಾಗಿ ಮಾಡಿದಂತಹ ವ್ಯಭಿಚಾರ ಅದು ಕೂಡ ನಿಜವಾದ ವ್ಯಭಿಚಾರ ಆಗುತ್ತೆ ತಾನೆ ಯೇಸು ಕ್ರಿಸ್ತನ ಮಾತಿನಲ್ಲಿ. ಹಾಗಾದ್ರೆ ಮಾನಸಿಕವಾಗಿ ಮಾಡಿದಂತಹ ನನ್ನ ಅರ್ಪಣೆ ಅದು ಕೂಡ ಸತ್ಯ. ಈ ರೀತಿಯಲ್ಲಿ ಕ್ಷಣೇ ಕ್ಷಣೇ ಸರ್ವ ಸಮರ್ಪಣೆ ಮಾಡಿಕೊಳ್ತಾ ಇರ್ತೇನೆ ಎನ್ನುವ ರಹಸ್ಯವನ್ನ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ. ಯಾಕೆಂತಂದ್ರೆ ಬಹಳ ಅಪಾಯಕರವಾದಂತಹ ಕಾರ್ಯ ಇವುಗಳೆಲ್ಲ. ಶ್ರೀರಾಮಕೃಷ್ಣ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ, ಮನುಷ್ಯನ ಸ್ವಶಕ್ತಿಯಿಂದಲೇ ಲೋಕ ಶಿಕ್ಷಣ ಕಾರ್ಯ ಸಾಗದು, ಭಗವಂತನ ಶಕ್ತಿ ಒದಗದಿದ್ದರೆ ಅವಿದ್ಯೆಯನ್ನು ಗೆಲ್ಲಲಾಗುವುದಿಲ್ಲ ಅಂತ ಹೇಳ್ತಾ ಒಂದು ಉದಾಹರಣೆ ಕೊಡ್ತಾರೆ. ಈಗ ಒಮ್ಮೆ ಇಬ್ಬರಿಗೆ ಕುಸ್ತಿ ನಡೆಯಿತು. ಹನುಮಾನ್ ಸಿಂಗ್ ಅಂತ ಹೇಳ್ತಕ್ಕಂಥವನು ಹಾಗೂ ಪಂಜಾಬಿನ ಒಬ್ಬ ಮುಸಲ್ಮಾನ. ಅವನಿಗೂ ಮುಸಲ್ಮಾನ ಒಳ್ಳೆ ಗಟ್ಟಿಮುಟ್ಟಾಗಿ ಬೆಳೆದಿದ್ದ. ಆತ ಕುಸ್ತಿ ಮಾಡುವ ಹಿಂದಿನ 15 ದಿನಗಳಿಂದಲೂ ಮಾಂಸ ತುಪ್ಪ ಮೊದಲಾದವುಗಳನ್ನು ಚೆನ್ನಾಗಿ ತಿಂದಿದ್ದ. ಎಲ್ಲರೂ ಭಾವಿಸಿದ್ರು ಆತನೇ ಗೆಲ್ಲೋದು ಅಂತ. ಅತ್ತ ಕಡೆ ಹನುಮಾನ್ ಸಿಂಗ್ನನ್ನು ನೋಡಿದ್ರೆ ಉಡುಪು ಬಹಳ ಮಲಿನವಾಗಿತ್ತು. ಕೆಲವು ದಿನಗಳಿಂದ ಕಡಿಮೆ ಕಡಿಮೆಯಾಗಿ ಆಹಾರ ತೆಗೆದುಕೊಳ್ತಾ ಮಹಾವೀರನ ಮಂತ್ರವನ್ನ ಜಪಿಸುತ್ತಲೇ ಬರ್ತಿದ್ದ. ಕುಸ್ತಿ ಮಾಡುವ ದಿನ ಪೂರ್ಣ ಉಪವಾಸ ಮಾಡಿಬಿಟ್ಟಿದ್ದ. ಎಲ್ಲರೂ ಭಾವಿಸಿದ್ರು ಈತ ನಿಶ್ಚಯವಾಗಿ ಸೋಲ್ತಾನೆ ಅಂತ. ಆದ್ರೆ ಅವನು ಗೆದ್ದವನು ಹನುಮಾನ್ ಸಿಂಗ್ನೇ. ಯಾರು 15 ದಿನಗಳಿಂದ ಚೆನ್ನಾಗಿ ತಿಂದು ಕೊಬ್ಬಿದ್ನೋ ಆತನೇ ಸೋತು ಹೋದ. ಅವನು ದೇಹಶಕ್ತಿಯನ್ನು ನಂಬಿದ್ದ, ಇವನು ದೇವಶಕ್ತಿಯನ್ನು ನಂಬಿದ್ದ. ದೇವಶಕ್ತಿಯ ಮುಂದೆ ಈ ದೇಹಶಕ್ತಿ ಯಾವ ಲೆಕ್ಕದ್ದು? ಶ್ರೀರಾಮಕೃಷ್ಣ ಈ ಉದಾಹರಣೆ ಕೊಡೋದ್ರ ಮೂಲಕ ದೇವಶಕ್ತಿಯನ್ನು, ದೈವೀ ಶಕ್ತಿಯನ್ನು ವಿಶೇಷವಾಗಿ ಅವಲಂಬಿಸಬೇಕು ಅಂತ ಹೇಳ್ತಕ್ಕಂತಹ ಒಂದು ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಬಳಿಕ ಮುಂದುವರಿಸ್ತಾರೆ, ಪ್ರಕಟಣೆ ಮುಂತಾದವುಗಳಿಂದ ಏನು ಪ್ರಯೋಜನ? ಯಾರು ಲೋಕ ಶಿಕ್ಷಣವನ್ನು ಮಾಡಬೇಕಾಗಿದೆಯೋ ಆತನಿಗೆ ಶಕ್ತಿ ಭಗವಂತನಿಂದಲೇ ಬರುತ್ತೆ. ತ್ಯಾಗಿಯ ಕೈಯಲ್ಲಿ ವಿನ ಬೇರೆ ಯಾರ ಕೈಯಲ್ಲೂ ಲೋಕ ಶಿಕ್ಷಣ ಸಾಧ್ಯವಿಲ್ಲ. ನಾನಂತೂ ಪೆದ್ದರಲ್ಲಿ ಅಗ್ರಗಣ್ಯ. ನೋಡಿ, ಪೆದ್ದರಾದಷ್ಟು ಜನ ಅವ್ರ ಮಾತನ್ನು ಕೇಳೋಕೆ ಮುಂದಾಗ್ತಾರೆ. ಆದ್ರೆ ಬರೀ ಪೆದ್ದ ಅಲ್ಲ, ಬರೀ ಪೆದ್ದರೆ ಎಷ್ಟಿಲ್ಲ ನಮ್ಮಲ್ಲಿ, ಬರೀ ಪೆದ್ದರೆ ಎಷ್ಟು ಜನ ಇಲ್ಲ ನಮ್ಮಲ್ಲಿ. ಸ್ವಾಮಿ ವಿವೇಕಾನಂದರು ಹೇಳುವಂತೆ ಎಲ್ಲ ಮೀಸೆ ಹೊತ್ತ ಮಕ್ಕಳು. ರಾಮಕೃಷ್ಣ ತಮ್ಮನ್ನು ತಾವು ಪೆದ್ದರು ಅಂತ ಹೇಳ್ಕೊಂಡ್ರು. ಯಾವ ಅರ್ಥದಲ್ಲಿ ಹೇಳ್ಕೊಂಡ್ರು? ವಿನಯ, ನಮ್ರತೆ, ಅಹಂಕಾರ ರಾಹಿತ್ಯ. ಶ್ರೀರಾಮಕೃಷ್ಣ ವಿಶೇಷವಾದ ಒಂದು ಲಕ್ಷಣ ಅದು. ಅಹಂಕಾರವನ್ನು ತೋರಗೊಡೋದಕ್ಕೆ ಅವರು ಯಾವಾಗಲೂ ಹಿಂದೆ ಅಹಂಕಾರ ತೋರ್ಗೊಡದೇ ಇರತಕ್ಕಂಥವ್ರವರು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನಾನಂತೂ ಪೆದ್ದರಲ್ಲಿ ಅಗ್ರಗಣ್ಯ ಅಂತ. ಆದರೆ ಜಗನ್ಮಾತೆಯ ಕೃಪೆಯನ್ನ ಅವರು ಪಡೆದ್ರಿಂದ ಅವರ ಮಾತನ್ನ ಇವತ್ತು ಕೇಳೋದಕ್ಕೆ ನಾವೆಲ್ಲ ಕಾತರರಾಗಿದ್ದೇವೆ. ಒಮ್ಮೆ ಶ್ರೀರಾಮಕೃಷ್ಣ ಒಂದು ಕಡೆ ಹೋಗ್ತಾ ಇದ್ದಾರೆ, ಅಲ್ಲಿ ದೊಡ್ಡ ಪಂಡಿತೊಬ್ಬನೊಡನೆ ಮಾತನಾಡಬೇಕಾಗಿದೆ. ಸ್ವಾಭಾವಿಕವಾಗಿ ಸಭಿಕರು ಕೂಡ ಇರ್ತಾರೆ. ಇವರು ಹೇಳ್ತಾರೆ, ತುಂಬಾ ಚೆನ್ನಾಗಿ ತಯಾರು ಮಾಡಿಕೊಂಡು ಹೊರಟಿದ್ರಂತೆ. ಅಂದ್ರೆ ಯಾವ ವಿಷಯ ಹೇಳಿದ ಮೇಲೆ ಯಾವ ವಿಷಯ ಹೇಳಬೇಕು, ಏನೇನು ವಿಷಯಗಳನ್ನೆಲ್ಲ ಹೇಳಬೇಕು ಅಂತ ಎಲ್ಲ ಮನಸ್ಸಲ್ಲೇ ಚೆನ್ನಾಗಿ ತಯಾರು ಮಾಡಿಕೊಂಡು ಅಲ್ಲಿಗೆ ಹೋದ್ರಂತೆ. ಅಲ್ಲಿಗೆ ಹೋಗಿ ಕೂತ್ರಂತೆ ಎಲ್ಲ ಮರ್ತು ಹೋಯ್ತಂತೆ. ಆಗ ಬಾಲಕ ಸ್ವಭಾವದ ಶ್ರೀ ರಾಮಕೃಷ್ಣ ತಕ್ಷಣ ಜಗನ್ಮಾತೆಯನ್ನು ಹತ್ತು ಕರೆದು ಪ್ರಾರ್ಥನೆ ಮಾಡಿಕೊಡ್ರಂತೆ. ಅಮ್ಮ ಅಮ್ಮ ನೀನೇ ಮಾತಾಡೀಗ, ನೀನೇ ಮಾತಾಡ, ನಂದೆಲ್ಲ ಏನೂ ಇಲ್ಲ. ಅಮ್ಮನನ್ನು ಮಾತಾಡೋದಕ್ಕೆ ಬಿಡಬೇಕು. ಇಲ್ಲೂ ಕೂಡ ಅಷ್ಟೇನೆ, ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಹೇ ಪ್ರೇಮ ರೂಪ ಶ್ರೀರಾಮಕೃಷ್ಣ ಅಂತ ಹೇಳ್ತಕ್ಕಂಥ ನಾಮಾವಳಿಯನ್ನ ನಾನು ಹೇಳ್ತಾ ನಿಮ್ಮ ಹತ್ರ ಹೇಳಿಸ್ತಾ ಶ್ರೀರಾಮಕೃಷ್ಣರ ಒಂದು ವಿಶೇಷವಾದ ಆವಿರ್ಭಾವವನ್ನು ಇಲ್ಲಿ ಅಪೇಕ್ಷೆ ಪಡ್ತೇವೆ. ನಾವು ಪ್ರಾರ್ಥನೆ ಮಾಡುತ್ತಾ ಸ್ವಯಂ ಅವರೇ ಇಲ್ಲಿ ಈ ಉಪನ್ಯಾಸ ಕಾರ್ಯವನ್ನು ಮಾಡಬೇಕು. ನಾನು ಯಂತ್ರ, ಸ್ವಯಂ ಅವರೇ ನಿಮ್ಮನ್ನು ಪ್ರಚೋದಿಸಿ ಆ ಮುಖ್ಯವಾದ ಅಂಶಗಳೆಲ್ಲ ನಿಮ್ಮ ಹೃದಯದ ಒಳಕ್ಕೆ ಪ್ರವೇಶ ಆಗುವಂತೆ ಮಾಡಿ ಅದು ಸಾರ್ಥಕವಾಗುವಂತೆ ಮಾಡುವ ಜವಾಬ್ದಾರಿ ಅವರದ್ದೇ ಆಗಲಿ ಅಂತ ಹೇಳತಕ್ಕಂತಹ ದೃಷ್ಟಿ. ಅವರು ಯಾವಾಗ ಬಂದ್ರು ಇಲ್ಲಿ ತಮ್ಮ ಕೆಲಸವನ್ನು ಅವರು ತಾವೇ ಮಾಡಿಕೊಳ್ತಾರೆ, ನಮ್ಮ ಜವಾಬ್ದಾರಿ ಏನೂ ಇರೋದಿಲ್ಲ. ಇಲ್ಲಿ ಶ್ರೀರಾಮಕೃಷ್ಣ ಆ ಮಾತನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಮಾತನ್ನು ಹೇಳಿದರು, ತ್ಯಾಗಿಯ ಕೈಯಲ್ಲಿ ಗಣ ಬೇರೆ ಯಾರ ಕೈಯಲ್ಲೂ ಲೋಕ ಶಿಕ್ಷಣ ಸಾಧ್ಯವಿಲ್ಲ ಅಂತ. ಉಪನ್ಯಾಸ ಎಷ್ಟು ಜನ ಕೊಡ್ತಾ ಇಲ್ಲ, ಎಂತೆಂಥ ಪ್ರೊಫೆಸರ್ಗಳು, ಎಂತೆಂಥ PhD ಮಾಡಿದವರೆಲ್ಲ ಇಲ್ಲ, ಆದರೂ ಕೂಡ ನಮ್ಮ ತತ್ವಶಾಸ್ತ್ರಗಳೆಲ್ಲ ಮೂಲೆ ಪಾಲಾಗಿವೆ. ಕಾರಣ, ಅವರು ಒಳಗೆ ಬೆಲ್ಲ ತಿಂತಕ್ಕಂಥವ್ರು. ಈ ರಾಮಕೃಷ್ಣ ಭಾಷೆಯಲ್ಲಿ ಹೇಳೋದಿದ್ರೆ ಒಳಗೆ ಭೋಗ ಅನುಭವಿಸ್ತಕ್ಕಂಥವ್ರು, ಹೊರಗಡೆ ತ್ಯಾಗದ ವಿಷಯ ಮಾತನಾಡ್ತಿರ್ತಾರೆ. ತ್ಯಾಗ ನೈಖೆ ಅಮೃತತ್ವ ಮಾನಸು ಅಂತ ಉಪನಿಷತ್ತಲ್ಲಿ ಬರೆದಿದೆ, ಬೇಕಾದ್ರೆ ಓದ್ಕೊಳ್ಳಿ ಅಂತ ಅವರು ಹೇಳ್ತಾರೆ. ಲಾಲ್ ಬಾಗನ ಒಬ್ರು ಡೈರೆಕ್ಟರು ಮರಿಗೌಡರು ಅಂತ ಅವ್ರ ಹೆಸರು ಅಂತ ಕಾಣುತ್ತೆ, ಅವರು ಒಮ್ಮೆ ಭೇಟಿಯಾದ್ರು. ಅವರು ಹೇಳಿದ್ರು, ನಾನು ಅಮೆರಿಕಕ್ಕೆ ಹೋಗಿದ್ದಾಗ ಅಲ್ಲೊಬ್ರು ಪಾದ್ರಿಗಳು ಮನೇಲಿ ಉಳ್ಕೊಂಡಿದ್ದೆ. ಆ ಪಾದ್ರಿಗಳು ನನ್ನನ್ನು ಬಹಳ ವಿಶ್ವಾಸವಾಗಿ ಕಾಣ್ತಾ ಇದ್ರು. ಆದ್ರಿಂದ ನಾನು ಅವರಿಗೆ ಗಾಸ್ಪೆಲ್ ಆಫ್ ಶ್ರೀರಾಮಕೃಷ್ಣ ಅಂದ್ರೆ ಇದೇ ವಚನ ವೇದದ ಇಂಗ್ಲಿಷ್ ಪ್ರತಿ. ಅದನ್ನು ಕೊಟ್ಟೆ. ಆ ಪಾದ್ರಿಗಳು ಅದನ್ನು ಓದಿದ್ರು. ಓದಿ ಓದಿ ಓದಿ ಆಮೇಲೆ ಹೇಳಿದ್ರು, ನಾನು ಇನ್ಮೇಲೆ ಈ ಪಾದ್ರಿ ಕೆಲಸ ಮಾಡೋದಿಲ್ಲ. ಪಾದ್ರಿಯಾಗಿ ಎಷ್ಟೋ ಉಪನ್ಯಾಸ ಮಾಡ್ತಾ ಇದ್ದೆ. ಭಾನುವಾರದ ಉಪನ್ಯಾಸ, ಸಂಡೇ ಸರ್ಮನ್ ಅಂತ ಕರೀತಾರೆ ಅದಕ್ಕೆ, ಉಪನ್ಯಾಸ ಮಾಡ್ತಾ ಇದ್ದೆ. ಇನ್ಮೇಲೆ ನಾನು ಮಾಡೋದಿಲ್ಲ. ನನಗೀಗ ನಾನೇನು ತಪ್ಪು ಮಾಡ್ತಾ ಇದ್ದೇನೆ ಅಂತ ಗೊತ್ತಾಯ್ತು ಅಂತ. ಏನಪ್ಪಾ ಅಂತಂದ್ರೆ, ಆ ಪಾದ್ರಿಗಳು ಉಪನ್ಯಾಸವೇನೇನು ಬಹಳ ಚೆನ್ನಾಗಿ ಮಾಡ್ತಾ ಇದ್ರು, ಯಾಕೆಂತಂದ್ರೆ ಚೆನ್ನಾಗಿ ಓದಿ ಮಾಡಿ ಚೆನ್ನಾಗಿ ತಿಳ್ಕೊಂಡು ಮಾಡ್ತಾ ಇದ್ರಂತೆ. ಆದ್ರೆ ಬೇರೆ ಸಂದರ್ಭದಲ್ಲಿ ಹುಡುಗಿಯರನ್ನು ಕರ್ಕೊಂಡು ವಾಕಿಂಗ್ ಹೋಗ್ತಾ ಇದ್ರಂತೆ. ಆಮೇಲೆ ಈ ಬಗೆಯ ಒಂದು ವಿಳಾಸದಲ್ಲಿ ತಮ್ಮ ಜೀವನವನ್ನು ಕಳೀತಾ ಇದ್ರಂತೆ. ಆ ಒಂದು ವಿಳಾಸ ತಪ್ಪು ಅಂತ ಹೇಳ್ತಕ್ಕಂಥ ಕಲ್ಪನೆ ಅವರಿಗೆ ಇರಲಿಲ್ವಂತೆ. ಬೈಬಲ್ ಪಾಡಿಗೆ ಬೈಬಲ್ಲು, ಸರ್ಮನ್ ಪಾಡಿಗೆ ಸರ್ಮನ್ನು, ಭಕ್ತರಿ ಪಾಡಿಗೆ ಭಕ್ತರು, ನನ್ನ ವಿಳಾಸದ ಪಾಡಿಗೆ ನಾನು ಅಂತ ಈ ಒಂದು ಧೋರಣೆಯಲ್ಲಿ ಅವರು ಇದ್ರಂತೆ. ಯಾವಾಗ ಶ್ರೀರಾಮಕೃಷ್ಣ ಈ ಗಾಸ್ಪೆಲ್ ಆಫ್ ಶ್ರೀರಾಮಕೃಷ್ಣ ವಚನವೇದ ಇರಲಿರ್ತಕ್ಕಂಥ ಪ್ರಾಮಾಣಿಕ ಭಾವ, ಇರಲಿರ್ತಕ್ಕಂಥ ಚಿತ್ತಶುದ್ಧಿಯ ಭಾವ, ಇರಲಿರ್ತಕ್ಕಂಥ ಹೃದಯ ಶುದ್ಧಿಯ ಅಂಶ, ಇದರಲ್ಲಿರ್ತಕ್ಕಂಥ ಸತ್ಯಸಂಧತೆಯ ಅಂಶ, ಇದರಲ್ಲಿರ್ತಕ್ಕಂಥ ತ್ಯಾಗದ ಮಹಾಸಂದೇಶ, ಇವೆಲ್ಲ ಜೀವಂತವಾಗಿ ವ್ಯಕ್ತವಾಗ್ತಾ ಇರತಕ್ಕಂಥದ್ದನ್ನು ಕಂಡಂತಹ ಪಾದ್ರಿಗಳು ತಾವು ಏನ್ ತಪ್ಪು ಮಾಡ್ತಾ ಇದ್ದೇವೆ ಅಂತ ಹೇಳ್ತಕ್ಕಂಥ ಪ್ರಜ್ಞೆಗೆ ಬಂದು ನಿಲ್ಲಿಸಿಬಿಟ್ರಂತೆ ಎಲ್ಲವನ್ನು ಕೂಡ. ಅವರು ನಿಲ್ಲಿಸಿದ್ದು ದೊಡ್ಡ ಮಾತು. ಆಗಲಾದರೂ ಕೂಡ ಅವರು ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡಲ್ಲ, ಅವರು ದೊಡ್ಡ ವ್ಯಕ್ತಿನೇ ಅಂತ ಒಪ್ಕೊಳ್ಬೇಕಾಗತ್ತೆ. ತಪ್ಪು ಮಾಡೋದೊಂದು ದೊಡ್ಡ ತಪ್ಪಲ್ಲ, ಮಾಡಿದ ತಪ್ಪನ್ನ ತಪ್ಪು ಅಂತ ಒಪ್ಕೊಳ್ಳೋದು ಒಂದು ದೊಡ್ಡತನ, ಮತ್ತು ಆ ತಪ್ಪನ್ನು ತಿದ್ದುಕೊಳ್ಳೋದು ಇನ್ನೊಂದು ದೊಡ್ಡತನ. ಅಂತವೇ ಇಲ್ಲಿ ತ್ಯಾಗಿಗಳಲ್ಲದೆ ಅಂದ್ರೆ ಮಾನಸಿಕವಾಗಿ ಕೂಡ ತ್ಯಾಗ ಆಗಬೇಕು, ಬಹಿರಂಗದಲ್ಲೂ ಕೂಡ ತ್ಯಾಗ ಇರಬೇಕು, ಅಂತಹ ತ್ಯಾಗಿಗಳ ಎಲ್ಲ ದಿವ್ಯ ವಾಣಿಯನ್ನು ಕೂಡ ಜನ ಸ್ವೀಕರಿಸುವುದಕ್ಕೆ ಮುಂದಾಗ್ತಾರೆ. ನಾನು ಕೂಡ ಈ ನಡುವೆ ಹೋಗ್ತಾ ಇದ್ದೇನೆ. ಮೊನ್ನೆ ತಾನೇ ತಿಪ್ಟೂರು ಮತ್ತು ಅರಸಿಕೆರೆಗೆ ಹೋಗಿದ್ದಲ್ಲ, ಇಲ್ಲಿವರೆಗೆ ರಾಮಕೃಷ್ಣಾಶ್ರಮ ಅಲ್ಲಿ ಎಲ್ಲಿಯೂ ಪ್ರವೇಶ ಮಾಡಿರಲಿಲ್ಲ. ರಾಮಕೃಷ್ಣಾಶ್ರಮದ ತತ್ವಗಳ ವಿಚಾರದಲ್ಲಿ ಅವರಿಗೇನು ಗಂಧಗಾರಿಯೇ ಇರಲಿಲ್ಲ. ಅಂತಹ ವ್ಯಕ್ತಿಗಳಿಗೆ ನಾನು ಹೋಗಿ ಮಾತನಾಡಿದಾಗ, ಮೊದಲು ಮೊದಲು ಏನ್ ಸ್ವಾಮಿಗಳು ಏನ್ ಮಾತು ಅಂತ ಅಂದ್ಕೊಂಡಿದ್ದವರು ಈಗ ಅವರು ಮತ್ತೆ ಮತ್ತೆ ಅಲ್ಲಿಗೆ ಬರಮಾಡಿಕೊಳ್ಬೇಕು ಅಂತ ಇಚ್ಛೆ ತಾಳಿದ್ದಾರೆ ಅಷ್ಟೇ ಅಲ್ಲದೇನೇ, ಅಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿ, ಇಲ್ಲಿವರೆಗೆ ಇನ್ನೊಬ್ಬ ದೊಡ್ಡ ಮಠಾಧೀಶರನ್ನ ಆಗಾಗ ತಮ್ಮ ಮನೆಗೆ ಬರಮಾಡಿಕೊಂಡು ಮಂತ್ರಾಕ್ಷತೆಯನ್ನ ಪಡೆದುಕೊಂಡು ಧನ್ಯರಾದೆವು ಅಂತ ಅವರು ತಿಳ್ಕೊಡ್ತಾ ಇದ್ರಂತೆ. ಯಾವಾಗ ನಮ್ಮ ಅಂದ್ರೆ ನಾನು ಅಲ್ಲಿ ಮಾಡಿದಂತಹ ಕಾರ್ಯಕ್ರಮದ ಮೂರು ಕಾರ್ಯಕ್ರಮಕ್ಕೂ ಕೂಡ ಅವರು ಭಾಗವಹಿಸಿದಂತಹ ಅವರು ಸಂಪೂರ್ಣ ಪರಿವರ್ತನೆ ಹೊಂದಿ ಇಲ್ಲಿವರೆಗೆ ಬಂದಂತಹ ಈ ಸ್ವಾಮಿಗಳು ಕೇವಲ ಮಂತ್ರಾಕ್ಷತೆಯನ್ನ ಕೊಟ್ಟರು, ದಕ್ಷಿಣೆ ತಗೊಂಡ್ರು, ಆಶೀರ್ವಾದ ಅಂತ ಹೀಗೆ ಕೈ ಎತ್ತಿದ್ರು, ಹೊರಟೋದ್ರು. ನಮಗೆ ನಿತ್ಯಾನಿತ್ಯ ವಸ್ತು ವಿವೇಕ ವಿಚಾರ ಜೀವನದಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಅಂಶ ಯಾವುದನ್ನು ಕೂಡ ಬೋಧಿಸಲೇ ಇಲ್ಲ. ಸುಮ್ಮನೆ ನಾವು ಅಡ್ಡಬಿದ್ದಿದ್ದೆಷ್ಟೋ ಅಷ್ಟೇನೆ. ಹಾಗಾದ್ರೆ ಈ ಸ್ವಾಮಿಗಳು ಬಂದು ನಮಗೆ ಜೀವನದ ಅನೇಕ ಮೌಲ್ಯಗಳನ್ನ ಎಷ್ಟೊಂದು ಸಾರಸ್ಯವಾಗಿ ತಿಳಿಸಿಕೊಟ್ರು. ಸ್ವಾಮಿಗಳು ಈ ರೀತಿಯಲ್ಲೂ ಕೂಡ ಮಾತಾಡ್ತಕ್ಕಂಥದ್ದು ಇದೆ ಅಂತ ಹೇಳ್ತಕ್ಕಂಥದ್ದು ನನಗೀಗಲೇ ಅರಿವಿಗೆ ಬಂದದ್ದು ಅಂತ ಒಂದೇ ಸಮನೆ ನಮ್ಮ ಭಕ್ತರು ಕೆಲವರು ಅಲ್ಲಿಗೆ ಬಂದಿದ್ರು, ಅವರೊಂದಿಗೆ ಅವರು ಹೇಳ್ತಾ ಇದ್ರಂತೆ. ಇಲ್ಲಿ ನಾನು ಅಂತ ಹೇಳ್ತಕ್ಕಂತಹ ಮಾತಲ್ಲ, ನಾನು ಹೇಳ್ತಾ ಇದ್ದೆ ಸ್ವಾಮಿ ಪುರುಷೋತ್ಮಾನಂದ್ರು ಅಂತ ಹೇಳ್ತಕ್ಕಂತಹ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಅಂತೂ ತ್ಯಾಗ ಮನೋಭಾವ ಇಟ್ಟುಕೊಂಡದ್ದಲ್ಲದೇನೆ ಜನರಿಗೆ ನಿಜವಾದ ಜೀವನದ ರೀತಿಯ ನೀತಿಗಳನ್ನ ಹೇಳ್ಕೊಡ್ತು ಅಂತ ಹೇಳಿದ್ರೆ ಅದನ್ನ ತಿಳ್ಕೊಂಡು ಅದಕ್ಕನುಸಾರವಾಗಿ ಇರಬೇಕು ಅಂತ ಹೇಳ್ತಕ್ಕಂತಹ ಮುಮುಕ್ಷುಗಳು ಜಿಜ್ಞಾಸುಗಳು ಸುತ್ತಮುತ್ತ ಎಷ್ಟು ಜನ ಇದ್ದಾರೆ. ತ್ಯಾಗಿಗಳಾದವರು ಅಂತಹ ವಾಕ್ಯಗಳನ್ನ ಹೇಳಿದಾಗ ಅದನ್ನು ಸ್ವೀಕರಿಸುವವರು ಎಷ್ಟು ಜನ ಇದ್ದಾರೆ ಅಂತ ಅನ್ನೋದು ಗೊತ್ತಾಗುತ್ತೆ. ಆದರೆ ಅದೇ ತ್ಯಾಗದ ಮಾತನ್ನ ಭೋಗಿ ಎಷ್ಟೇ ಸ್ವಾರಸ್ಯವಾಗಿ ರಸಾತ್ಮಕವಾಗಿ ಹಾಡಿದರೂ ಕೂಡ ಒಂದೋ ಏನೋ ಬಹಳ ಚೆನ್ನಾಗಿ ಹೇಳ್ತಾರೆ, ಕೇಳೋಣ ಒಂದಿಷ್ಟು ಅಂತನ್ನುವ ದೃಷ್ಟಿಯಿಂದ ಕೇಳ್ತಾರೆ, ಅಥವಾ ಏನೋ ಹೇಳ್ತಾನೆ ಹೇಳ್ಕೊಳ್ಳಿ ಪಾಪ, ಬಹಳ ಚೆನ್ನಾಗಿ ಮಾತಾಡ್ತಾನೆ, ಮಾತು ಬಹಳ ಚೆನ್ನಾಗಿದೆ ಅವ್ರದ್ದು ಅಂತ ಹೇಳಿ ಆಮೇಲೆ ಮರೆತು ಬಿಡ್ತಾರಂತೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಎಲ್ಲ ಒದರ್ಬಿಟ್ಟು ಹೊರಟೋಗ್ತಾರೆ ಅಂತ. ಆದ್ರೆ ಯಾರು ಜೀವನದಲ್ಲಿ ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಒಳಗಿಂದ ಹೊರಗೆ ಪ್ರಾಮಾಣಿಕರಾಗಿರಬೇಕು ಅಂತ, ಹೊರಗಿಂದ ಒಳಗೆ, ಒಳಗಿಂದ ಹೊರಗೆ. ಸಿನ್ಸಿಯರ್ ಟು ದಿ ಬ್ಯಾಕ್ ಬೋನ್ ಎಂತಹ ಶಬ್ದ ಅದು ಇಂಗ್ಲಿಷ್ ನಲ್ಲಿ. ಒಳವರೆಗೂ ಪ್ರಾಮಾಣಿಕರಾಗಿರ್ತಕ್ಕಂತಹ ವ್ಯಕ್ತಿಗಳು ಆಡಿದಂತಹ ಒಂದೊಂದು ಮಾತು ಕೂಡ ಮುತ್ತಾಗಿ ಪರಿಣಮಿಸುತ್ತೆ, ಅದು ಪರಿಣಾಮ ಬೀರುತ್ತೆ. ಅದನ್ನೇ ಇಲ್ಲಿ ಶ್ರೀರಾಮ್ ಹೇಳ್ತಾ ಇದ್ದಾರೆ, ತ್ಯಾಗಿಯ ಕೈಯಲ್ಲಿ ವಿನ ಬೇರೆ ಯಾರ ಕೈಯಲ್ಲೂ ಲೋಕ ಶಿಕ್ಷಣ ಕಾರ್ಯ ಸಾಧ್ಯವಿಲ್ಲ ಅಂತ. ಆಗ ಒಬ್ಬ ಭಕ್ತ ಹೇಳ್ತಾನೆ, ಹಾಗಿದ್ದ ಪಕ್ಷದಲ್ಲಿ ನಿಮ್ಮ ಮುಖದಿಂದ ವೇದ ವೇದಾಂತ ಇವು ಅಲ್ಲದೆ ಇನ್ನೂ ಏನೇನೋ ವ್ಯಕ್ತವಾಗ್ತಾ ಇದೆಯಲ್ಲ, ಅದು ಹೇಗೆ ಅಂತ ಯಾಕೆ ಹೇಳಿದ್ ಗೊತ್ತೇನೋ? ಸ್ವಾಮಿ ಶ್ರೀರಾಮಕೃಷ್ಣ ಹೇಳ್ತಾರೆ ಕೊನೆಯಲ್ಲಿ, ನಾನಂತೂ ಪೆದ್ದರಲ್ಲಿ ಅಗ್ರಗಣ್ಯ ಅಂತ. ನೀವು ಪೆದ್ದರು ಪೆದ್ದರು ಅಂತ ಅಂದ್ಕೊಳ್ತಾ ಇದ್ದೀರಿ, ಆದ್ರೆ ನಿಮ್ಮ ಮುಖದಲ್ಲಿ ವೇದ ವೇದಾಂತ ಇವು ಅಲ್ಲದೆ ಇನ್ನೂ ಏನೇನೋ ಅದ್ಭುತವಾದಂತಹ ವಿಚಾರಗಳೆಲ್ಲ ವ್ಯಕ್ತವಾಗಿವೆ, ವ್ಯಕ್ತವಾಗ್ತಾ ಇರ್ತೀವಿಯಲ್ಲ, ಅದು ಹೇಗೆ? ಆದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ ನಗ್ತ, ಮುಗುಳು ನಗ್ತ ಹೇಳ್ತಾರೆ, ನನ್ನ ಎಳೆ ವಯಸ್ಸಿನಲ್ಲಿ ಆ ಕಾಮಾರ್ಪುಕುರದ ಲಾಹಾ ಅವರ ಮನೆಯಲ್ಲಿ ಸಾಧುಗಳು ಏನೇನನ್ನ ಓದ್ತಾ ಇದ್ರೋ ಅದು ನನಗೆ ಅರ್ಥವಾಗ್ತಾ ಇತ್ತು. ಆದ್ರೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇರಲಿಲ್ಲ. ಯಾರಾದರೂ ಪಂಡಿತರು ಬಂದು ಸಂಸ್ಕೃತದಲ್ಲಿ ಮಾತನಾಡಿದ್ರೆ ಅದೆಲ್ಲ ನನಗೆ ಅರ್ಥವಾಗುತ್ತೆ, ಆದ್ರೆ ನಾನೇ ಸಂಸ್ಕೃತದಲ್ಲಿ ಮಾತನಾಡಬೇಕು ಅಂದ್ರೆ ಸಾಧ್ಯವಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಶ್ರೀರಾಮಕೃಷ್ಣರು ಬಹುಶ್ರುತರು, ಬಹುಶ್ರುತರು ಅಂತ ಹೇಳಿದ್ರೆ ಅನೇಕ ಸದ್ವಿಚಾರಗಳನ್ನ ಕೇಳಿದವರು ಅಷ್ಟೇ ಅಲ್ಲ, ಒಂದೇ ಸಲ ಕೇಳಿದ ಮಾತ್ರಕ್ಕೆ ಎಲ್ಲವನ್ನೂ ಎಂದೆಂದಿಗೂ ನೆನಪಿಟ್ಟುಕೊಳ್ಳಬಲ್ಲವರು ಅಂಥೇಳಿ ಇಂದಿನ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸಿ ಮುಂದಿನದನ್ನ ಮುಂದಿನ ಶನಿವಾರ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದುವರಿಸುತ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್.